ಅದಕ್ಕೋಸ್ಕರವಾಗಿ ನಾವು ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅನೇಕ ಪ್ರಗತಿಪರ ರೈತರನ್ನ ವೇದಿಕೆ ಮೇಲೆ ಕರೆದು ರೈತರಿಂದ ಅವರ ಅನುಭವಗಳನ್ನು ಇತರ ರೈತರಿಗೆ ವರ್ಗಾವಿಸಲು ಒಂದು ಸಂವಾದವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಅದೇ ರೀತಿ ರೈತ ವಿಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ನಾವು ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ 180 ಹೈಟೆಕ್ ಸ್ಟಾಲ್ಗಳು, ಸುಮಾರು 300 ಹೆಚ್ಚು ಎಕಾನಮಿಕ್ ಸ್ಟಾಲ್ಗಳು, ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಸುಮಾರು 50 ಸ್ಟಾಲ್ಗಳು ಇರುತ್ತವೆ. ಮತ್ತೆ ಕೃಷಿ ಪರಿಕರಗಳಿಗೂ ಸಹ ವ್ಯವಸ್ಥಿತವಾದ ಮಳಿಗೆಯನ್ನು ಸಹ ನಾವು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಅನೇಕ ಖಾದ್ಯಗಳ ಬಗ್ಗೆ ನಾವು ಸಹ ಪರಿಚಯಿಸಿದ್ದೇವೆ. ಫುಡ್ ಕೋರ್ಟ್ ಸಹ ಇರುತ್ತದೆ. ಅದಲ್ಲದೆ ಹಸುಗಳ ಪ್ರದರ್ಶನ, ಎಮ್ಮೆಗಳ ಪ್ರದರ್ಶನವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ವಿವಿಧ ಮೀನುಗಾರಿಕಾ ತಳಿಗಳ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು ಮತ್ತು ಸಮಸ್ತ ಜನಗಳು, FPOs ಮತ್ತು ಮಹಿಳಾ ಉದ್ಯೋಗಿಗಳು ಸಹ ಇದರಲ್ಲಿ ಭಾಗವಹಿಸಿ ಈ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೃಷಿ ಮೇಳ 2024 ಕುರಿತು ಮಾಹಿತಿ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೀಗ ಕೇಳಿ ಅಡಿಕೆ, ಕುರಿ ಸಾಕಾಣಿಕೆ ಹಾಗೂ ಮೀನು ಸಾಕಾಣಿಕೆ ಕುರಿತು ಶಿರಾಳಕೊಪ್ಪದ ರೈತ ಅಭಿಷೇಕ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಅಭಿಷೇಕ್ ಎಂಬ ಯುವ ರೈತರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿಷೇಕ್ ಅವರೇ. ನಮಸ್ಕಾರ. ನಮಸ್ತೆ ಸರ್. ಅಭಿಷೇಕ್ ಅವರೇ, ತಾವು ಎಷ್ಟು ಜಮೀನನ್ನು ತಾವು ಹೊಂದಿರತಕ್ಕಂಥದ್ದು? ನಮ್ಮ ಜಮೀನು ಒಂದು 5 ಎಕರೆ ಇದೆ. ಈ 5 ಎಕರೆಯಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅಂತ? ತಾವು 5 ಎಕರೆಯಲ್ಲಿ ನಾವು ಆಕಳು ಫಾರ್ಮ್ ಮಾಡಿದ್ದೀವಿ. ಆಕಳು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತೆ ಕೋಳಿ ಸಾಕಾಣಿಕೆ, ಮತ್ತೆ ಮೀನು ಸಾಕಾಣಿಕೆ, ಈ ತರ ಎಲ್ಲ ಮಾಡಬೇಕು ಅಂತ ಮಾಡ್ಕೊಂಡು ಕಾನ್ಸೆಪ್ಟ್ ಇಟ್ಟು ಅಷ್ಟು ಮಾಡಿ ಈಗ ಒಂದ್ಸರ ಮಾಡ್ತಾ ಹೋಗ್ತಾ ಇದೀವಿ. ಈ ತರ ಅಡಿಕೆ ಫಸ್ಟಿಂಗ್ ಮಾಡ್ತಾ ಇದ್ವಿ, ನಾವೇ ಕೊಯ್ದು ಬೇಯಿಸಿ ನಾವೇ ಡ್ರೈ ಮಾಡಿ ಸೇಲ್ ಮಾಡ್ತಿದ್ವಿ. ಈಗ ಒಂದು 3 ವರ್ಷ ಕಾರಣಾಂತರದಿಂದ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಕೊಡ್ತಾ ಇದೀವಿ. ಈ ಒಂದು 5 ಎಕರೆಯಲ್ಲಿ ಈ ಕುರಿ, ಕೋಳಿ, ಹಸು, ಮೀನು ಇವನ್ನೆಲ್ಲ ಹೇಳಿದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರಿ? ಈ ಒಂದು ಇದು ಮಾಡ್ಬೇಕು ಅಂತ ನಮ್ಗೆ ಆಸಕ್ತಿ ಹೇಗ್ ಬಂತು? ಇದು ಸಣ್ಣಕ್ಕಿದ್ದಾಗಿಂದ ನನಗೆ ಪ್ರಾಣಿ ಪಕ್ಷಿ ಆಮೇಲೆ ತೋಟಗಾರಿಕೆ ರೈತಾಭಿ ಒಳಗೆ ನನಗೆ ಬಹಳ ಇಂಟ್ರೆಸ್ಟ್ ಫಸ್ಟ್ ಇದ್ದಾಗಿಂದನು. ಅದು ನಮ್ಮ ಅಪ್ಪಾಜಿ ಫಸ್ಟ್ ಮಾಡ್ಕಂತ ಬಂದ್ರು. ಅದು ನೋಡಿ ನೋಡಿ ನನಗೆ ಅದು ಹುಮ್ಮಸ್ ಬಂದು ಬೇರೆ ಕಡೆ ಏನು ಹೋಗಿ ಇದು ಮಾಡೋ ಬದಲು ಮನೆಯಲ್ಲೇ ಎಲ್ಲಾ ತರದ್ದು ಮಾಡಿ ಅದರೊಳಗೆ ಒಂದು ಲಾಭ ಪಡೆಯೋಣ ಅಂತ ಕಾನ್ಸೆಪ್ಟ್ ಬಂದಿದ್ದಕ್ಕೆ ಅದನ್ನ ಮಾಡ್ತಾ ಇದೀವಿ. ಈ ಪ್ರಾರಂಭ ದಿನದಲ್ಲಿ ಮಾಡ್ಬೇಕು ಅಂದ್ರೆ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಗೆ ಯಾವಾಗಿಂದ ಈ ಪ್ರೋತ್ಸಾಹ ಕೊಟ್ಟಿದ್ದೇಗೆ? ನೀವು ಈ ಪ್ರಾರಂಭದಿಂದಲೇ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಇವುಗಳನ್ನೆಲ್ಲ? ಇದು ಪ್ರಾರಂಭದಿಂದ ಅಂದ್ರೆ ಅದೇ ನಮ್ ತಂದೆಯವ್ರು ಮಾಡ್ತಾ ಇದ್ರಲ್ಲ, ನಮ್ ತಂದೆಯವ್ರು ಮಾಡ್ಬೇಕಾದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಇದು ಏನು ಲಾಭ ಸಿಗಲ್ಲ. ಅಂದ್ರೆ ಒಂದೇ ಈಗ ಅಡಿಕೆ ಒಂದೇ ಮಾಡಿರ್ತೀವಿ, ಬಾಳೆ ಒಂದೇ ಮಾಡ್ತೀವಿ, ಇಲ್ಲ ಭತ್ತ ಒಂದೇ ಮಾಡ್ತೀವಿ, ಅದೊಂದೇ ಮಾಡಿದಾಗ ಅದ್ರೊಳಗೆ ಒಂದ್ ಮಾತ್ರ ಲಾಭ ಸಿಗುತ್ತೆ. ಆ ಕೃಷಿ ಒಳಗೆ ಎಲ್ಲಾ ತರದ್ದು ಮಾಡಿದ್ರೆ ನಮಗೊಂದ್ ಸ್ವಲ್ಪ ಎಲ್ಲಾ ರೀತಿಯಿಂದನು ದುಡ್ಡು ಬರಂಗಾದ್ರೆ ಸೀಸನ್ ಸೀಸನ್ ವೈಸ್ ಒಂದು ದುಡ್ಡು ಹಣ ಕಲೆಕ್ಟ್ ಆದ್ರೆ ಏನಾರ ಒಂದು ಸಹಾಯ ಆಗುತ್ತೆ, ಎಲ್ಲಾ ರೀತಿಯಿಂದನು ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬಂದು ನಾನು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಹಿಂಗಿಂಗೆ ಒಂದೊಂದೇ ಮಾಡ್ಕೊಳಣ, ಎಲ್ಲಾದ್ರೂ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಮಾತಾಡಿ ಲೈಟ್ ಆಗಿ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಅದನ್ನೇ ಈಗ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಆತರ ಮಾಡ್ತಾ ಹೋಗ್ತಾ ಇದೀವಿ. ಈ ಸಣ್ಣ ಪ್ರಮಾಣದಲ್ಲಿ ಏನ್ ಮಾಡಿದ್ರಿ, ತದನಂತರವಾಗಿ ಅದನ್ನ ಯಾವ ರೀತಿ ಮುಂದುವರಿಸಿಕೊಂಡು ಹೋದ್ರಿ ಅಂತ? ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಫಸ್ಟ್ ಗೆಲ್ಲ ಒಂದ್ ಆಕಳು ಸಾಕಿದ್ವಿ, ಅದ್ರೊಳಗೆ ಒಂದ್ ಸ್ವಲ್ಪ ಲಾಭ ಬಂತು. ಅದೇ ತರನೇ ಅದನ್ನೇ ಲಾಭದೊಳಗೆ ರೋಟೀನ್ ಮಾಡ್ಕೊಂತ ಸ್ವಲ್ಪ ದೊಡ್ಡ ಪ್ರಮಾಣ ಅಂದ್ರೆ ಈಗ ಅವರೇಜ್ ಒಬ್ಬ ಮನುಷ್ಯನಿಗೆ ಎಷ್ಟು ಮೇಂಟೈನ್ ಮಾಡಕ್ಕಾಗುತ್ತೋ, ಈಗ ಒಬ್ಬ ಮನುಷ್ಯ ಒಂದ್ ಆಕಳು ಸಾಕೋದ್ರ ಬದಲು ಒಂದ್ 3 ಆಕಳು ಸಾಕಿದ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಇನ್ಕಮ್ ಬರುತ್ತೆ. ಅದೇ ತರ ಕುರಿನೂ ಅಷ್ಟೇ, ಒಂದ್ ಕುರಿ ಸಾಕಿದ್ವಿ ಅದ್ರೊಳಗೆ ಒಂದ್ ಸ್ವಲ್ಪ ಲಾಭ ಬಂತು, ಇದನ್ನ ಒಂದ್ ಸ್ವಲ್ಪ ಒಂದ್ 5 ಕುರಿ ಮಾಡೋಣ, ಒಂದ್ 10 ಕುರಿ ಮಾಡೋಣ ಅಂತ ವರ್ಷ ವರ್ಷ ಹಿಂಗೆ ರೈಸ್ ಮಾಡ್ಕೊಂತ ಆತರ ಈಗ ಮಾಡ್ಕೊಂತ ಈಗ ಆ ಒಂದ್ ಆಕಳು ಒಂದು 6 ಆಕಳು ಸಾಕ್ತಾ ಇದೀವಿ, ಕುರಿ ಒಂದ್ 50 ಕುರಿ ಸಾಕ್ತಾ ಇದೀವಿ. ಈಗ ಕೋಳಿ ಸಾಕಾಣಿಕೆ ಅಂದ್ರೆ ಕೋಳಿ ಅಂದ್ರೆ ನಾವು ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇದೀವಿ, ಅದು ಜಾಸ್ತಿ ಪ್ರಮಾಣದಲ್ಲ, ಮನೆ ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದೀವಿ. ಅದೇ ಪಕ್ಕದಲ್ಲಿ ಮೀನ್ ಸಾಕಾಣಿಕೆ, ಅವಾಗ ಸಣ್ಣ ಪ್ರಮಾಣದಲ್ಲಿ ಸಾಕ್ತಾ ಇದ್ವಿ ಇಷ್ಟು ಇಷ್ಟು ಅಂತ, ಈಗ ಅದನ್ನ ಮೇಂಟೈನ್ ಮಾಡ್ಬೇಕು ಅಂತ ಸ್ವಲ್ಪ ಫೀಡ್ ಗೀಡ್ ಎಲ್ಲ ಮೇಂಟೈನ್ ಮಾಡಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಅಡಿಕೆ ಎಷ್ಟು ಮಾಡ್ಕೊಂಡಿದಿರ ತಾವು? ಅಡಿಕೆ 4.5 ಎಕರೆ ಅಡಿಕೆ ಇದೆ, ಅದ್ರೊಳಗೆ 30 ವರ್ಷದ ತೋಟ ಒಂದು 2 ಎಕರೆ ಇದೆ, ಹಂಗೆ ಮೇಲೆ ಅದನ್ನ ಬೆಳೆಸ್ತಾ ಬೆಳೆಸ್ತಾ ಬೆಳೆಸ್ತಾ 10 ವರ್ಷ 15 ವರ್ಷ ಈ ತರ ಒಂದ್ ಸ್ವಲ್ಪ ಮೇಲೆ ಬಂದು ಈ ಒಂದು 8 ವರ್ಷದ ತನಕ ತೋಟ ಇದೆ. 30 ವರ್ಷದಿಂದ 8 ವರ್ಷದ ತನಕ ತೋಟ ಇದೆ, ಅದಂಗೆ ರೋಟೇನ್ ಆಗ್ತಾ ಇದೆ. 8 ವರ್ಷದ ತೋಟ ಅಂದ್ರೆ ನೀವು ನೋಡಿದ್ರೆ ನೀವು ಈಗ ನಾನ್ ಮಾಡಿರೋದು ಯಾವ್ದು ತಾವು ಹಾಕಿರ್ತಕ್ಕಂತ ತಳಿ ಕೋಟು? ನಮ್ದು ತೀರ್ಥಳ್ಳಿ ಅಡಿಕೆ. ತೀರ್ತೇಳಿ ಸಣ್ಣ ಅಡಿಕೆ, ಅದು ಫಸ್ಟ್ ಇದ್ದಾಗಿಂದನೂ ಅದಕ್ಕೆಲ್ಲಾ ಅಡಿಕೆಗಿಂತ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅನ್ನೋ ಕಾರಣಕ್ಕೆ ಅದು ತೀರ್ಥಹಳ್ಳಿ ಗೋಟ್ ಮಾಡಿದೀವಿ. ಈ ತೋಟದ ಬಗ್ಗೆ ಹೇಳೋದಾದ್ರೆ ನಿರ್ವಹಣೆ ಬಹಳ ಮುಖ್ಯ, ಅಂದ್ರೆ ತಮ್ದು ಹಳೆ ತೋಟ ಆಗಿರೋದ್ರಿಂದ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಅಂತ. ಸರ್, ಅದಕ್ಕೆ ವರ್ಷಕ್ಕೆ ಏನು ಅದು ಕಾಂಪು, ಅದಕ್ಕೆ ಏನು ಬೇಕು ಸವಲತ್ತುಗಳು, ಅದು ಸಗಣಿ ಗೊಬ್ಬರ ಆಗ್ಲಿ, ಅದಕ್ಕೆ ಏನೇನು ಮಿನರಲ್ ಮಿಕ್ಸರ್ಗಳು, ಅವು ಏನೇನು ಸವಲತ್ತುಗಳು, ಮೆಡಿಸಿನ್ಗಳು ಏನೇನು ಬೇಕು ಅದೆಲ್ಲ ಕಂಟಿನ್ಯೂಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಆಮೇಲೆ ವರ್ಷದ ಹದ ಬರ್ತಿದ್ದಂಗೆ ಕೊಳೆ ರೋಗ ಬೆಳೆದಿಲ್ದಂಗೆ, ಆಮೇಲೆ ಪ್ರತಿಯೊಂದು ಏನೇ ರೋಗ ಬರ್ದಿಲ್ದಂಗೆ ಮೆಡಿಸಿನ್ ಸ್ಪ್ರೇ ಮಾಡ್ತಾ ಇರ್ತೀವಿ. ಅದೆಲ್ಲ ಮಾಡ್ಕೊಂಡು ಆತರ ಮಾಡಿದಾಗ ಒಂದ್ ಸ್ವಲ್ಪ ಅಡಿಕೆ ಒಳಗೆ ಇಳುವರಿ ಕಾಣುತ್ತೆ. ಇಲ್ಲಾಂದ್ರೆ ಕೊಳೆ ರೋಗ, ಚುಕ್ಕಿ ರೋಗ ಇವೆಲ್ಲ ಬಂದ್ಬಿಡ್ತು ಅಂದ್ರೆ ಅಡಿಕೆ ಬಹಳ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ. ಅದೊಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಸೀಸನ್ ವೈಸ್ ಯಾವ್ದು ತೊಂದರೆ ಇಲ್ದಂಗೆ ಆರಾಮಾಗಿ ಅಡಿಕೆ ಇದ್ ಮಾಡ್ಕೋಬಹುದು. ಯಾವ್ದಾದ್ರು ರೋಗಗಳು ತಮ್ಮಲ್ಲಿ ಬಂದಿದ್ದು ಅಂತ? ನಮ್ದ್ರಲ್ಲಿ ಒಂದ್ ಎರಡು ವರ್ಷದಿಂದ ಕೊಳೆ ರೋಗ ಒಂದು ಬಂದಿತ್ತು. ಚುಕ್ಕಿ ರೋಗ ಇದುವರೆಗೂ ಕಂಡಿಲ್ಲ. ಎಲ್ಲೋ ಒಂದ್ ಗಿಡಕ್ ಬಂದಿತ್ತು, ಅದು ವಾಪಸ್ ಆಗಿ ಅದಕ್ಕೆ ಮೆಡಿಸಿನ್ ಮಾಡಿದ್ವಿ, ಅದು ರಿಕವರಿ ಆಯ್ತು. ಕೊಳೆ ರೋಗ ಒಂದು 3 ವರ್ಷದಿಂದ ಬಂದಿತ್ತು, ಅವಾಗ ಅಡಿಕೆ ಎಲ್ಲ ಫಸಲು ಹೋಗ್ಬಿಟ್ಟಿತ್ತು. ಮತ್ತೆ ಈಗ ಒಂದು ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಅದನ್ನೊಂದು ಹದಕ್ಕೆ ತಂದು ಈಗ ಅಡಿಕೆ ಯಾವ್ದು ರೋಗ ಇಲ್ದಂಗೆ ರೋಗ ನಿರೋಧಕವಾಗಿ ಚೆನ್ನಾಗಿದೆ ತೋಟ. ತಾವು ಈ ಒಂದು ತೋಟಕ್ಕೆ ಗೊಬ್ಬರದ ಅಂತ ಅಂದಾಗ ಯಾವ ಗೊಬ್ಬರನ ತಾವು ಸಾವಯವ ಕೃಷಿನೋ ಅಥವಾ ರಾಸಾಯನಿಕ ಕೃಷಿ ಮಾಡ್ತೇವೆ? ನಾವು ಅದೊಂದು ಮೇನ್ ಇಂಪಾರ್ಟೆಂಟ್. ನಮ್ದು ಯಾವಾಗೂ ಸಾವಯವನೇ, ನಮ್ದು ಏನಿದ್ರು ಜಾಸ್ತಿ ಬೀಳೋದು ಸಗಣಿ ಗೊಬ್ಬರನೇ ಬೀಳೋದು, ಆಕಳು ಗೊಬ್ಬರ. ಆಮೇಲೆ ಈಗ ಒಂದ್ 2-3 ವರ್ಷದಿಂದ ನಮ್ದೊಂದು ಗ್ರೋಮರ್ ಅಂತ ಒಂದು ಕಂಪ್ನಿ ಇದೆ. ಗ್ರೋಮರ್ ಒಳಗೆ ಅಲ್ಲಿ ಎಲ್ಲಾ ಫರ್ಟಿಲೈಸರ್ ಮಿಕ್ಸ್ ಆಗಿರೋಂತ ಗೊಬ್ಬರಗಳು ತಗೊಬಂದು ಒಂದು 10-12 ಜಾತಿ ಗೊಬ್ಬರಗಳು ತಗೊಬಂದು ಮಿಕ್ಸ್ ಮಾಡ್ಬಿಟ್ಟು ವರ್ಷಕ್ಕೆ ಒಂದ್ ಟೈಮ್ ಗೊಬ್ಬರ ಕೊಡ್ತೀವಿ. ಅಂದ್ರೆ ಪೂರ್ತಿ ಆರ್ಗ್ಯಾನಿಕ್ ಗೊಬ್ಬರನೇ, ಯಾವುದು ರಾಸಾಯನಿಕ ಗೊಬ್ಬರ ಮಿಕ್ಸ್ ಮಾಡ್ತಾ ಇಲ್ಲ, ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ. ಆ ಗೊಬ್ಬರನ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಇಳುವರಿನೂ ಚೆನ್ನಾಗಿದೆ, ಆಮೇಲೆ ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಆಗ್ತಾ ಇಲ್ಲ, ಎಲ್ಲಾ ರೀತಿಯಿಂದ ಅನುಕೂಲ ಇದೆ. ಈ ಕೊಟ್ಟಿಗೆ ಗೊಬ್ಬರಕ್ಕೂ ತಾವೀಗ ಬಳಸ್ತಕ್ಕಂತ ಗೊಬ್ಬರಕ್ಕೂ ಏನ್ ವ್ಯತ್ಯಾಸಗಳನ್ನ ತಾವು ಕಂಡ್ರೆ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರ ಗಿಡನ ತಂಪು ಮಾಡುತ್ತೆ, ಆಮೇಲೆ ಗಿಡನ ಹಸೂರ್ ಕಲರ್ ಆಗಿಡತ್ತೆ. ಇದು ಏನು ಅಂದ್ರೆ, ಈಗ ಒಂದು ಪ್ರೆಗ್ನೆಂಟ್ ಹೆಣ್ಮಗುಗೆ ಯಾವತರ ನಾವು ಈಗ ಮೆಡಿಸಿನ್ ವೈಸ್ ಯಾವತರ ಬೇಕು, ಮಗು ಬೆಳವಣಿಗೆಗೆ ಯಾವತರ ಬೇಕು, ಈ ತರ ನಾವು ಅದೂ ಕೊಡಬೇಕು ಇದೂ ಕೊಡಬೇಕು. ಮನೆ ಊಟನೂ ಒಳ್ಳೇದು, ಮೆಡಿಸನ್ನು ಒಳ್ಳೇದು, ಆ ತರ ನಾವೇನ್ ಮಾಡ್ತಾ ಇದೀವಿ, ಇದು ಪ್ರೋತ್ಸಾಹ ಕೊಡಕ್ಕೋಸ್ಕರ ಆರ್ಗ್ಯಾನಿಕ್ ಇದು ಮಾಡ್ತಾ ಇದೀವಿ, ಬುಡ ಗಟ್ಟಿ ಮಾಡೋಕ್ಕೋಸ್ಕರ ಸಗಣಿ ಗೊಬ್ಬರ ಕೊಡ್ತಾ ಇದೀವಿ. ಈ ಸಗಣಿ ಗೊಬ್ಬರಕ್ಕೂ ಈ ಆರ್ಗ್ಯಾನಿಕ್ ಗೊಬ್ಬರಕ್ಕೂ ಅಂತರ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂದ್ರೆ, ನಾವು ಆರ್ಗ್ಯಾನಿಕ್ ಗೊಬ್ಬರನ ಈಗ ಜನವರಿ ಟೈಮಲ್ಲಿ ಕೊಡ್ತೀವಿ, ಅಡಿಕೆ ಕೊಯ್ಲು ಆಗ್ತಿದ್ದಂಗೆ, ಅಡಿಕೆ ಕೊಯ್ಲು ಫಿನಿಶ್ ಆಗ್ತಿದ್ದಂಗೆ, ಇನ್ನು ಹಿಂಗಾರ ಹೊಡೆಯಕ್ಕಿಂತ ಮುಂಚೆನೆ ನಾವು ಅಡಿಕೆಗೆ ಗೊಬ್ಬರ ಕೊಡ್ತೀವಿ. ಆಮೇಲೆ ಅದು ಆಗ್ಬಿಟ್ಟು ಒಂದು 2 ತಿಂಗಳು ಗ್ಯಾಪ್ ಬಿಟ್ಬಿಟ್ಟು ಸಗಣಿ ಗೊಬ್ಬರ ಕೊಡ್ತೀವಿ, ಪೂರ್ತಿ ಮುಚ್ಚಿಬಿಡ್ತೀವಿ, ಅದು ಸಗಣಿ ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ. ಅವಾಗ ಏನಾಗುತ್ತೆ, ಆ ಗೊಬ್ಬರ ಎಳ್ಕೊಂಡು ಈ ಗೊಬ್ಬರ ಅದ್ರ ಮೇಲೆ ಬಿದ್ದಾಗ ಅದು ಇದು ಎರಡೂ ಮಿಕ್ಸ್ ಆಗಿ ಗಿಡಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡುತ್ತೆ. ಈಗ ಬೆಳೆಯವರಿಗೆ ಯಾತರ ಪ್ರೋತ್ಸಾಹ ಕೊಡ್ತಾರಲ್ಲ ಸಗಣಿ ಗೊಬ್ಬರ, ಆತರ ಅದೊಂದ್ ಸ್ವಲ್ಪ ಏನಾರ ಹೀಟ್ ಆಗಿ ಗಿಡಕ್ಕೆ ಏನಾರ ಉರಿ ಆಗಿ ಆ ಗೊಬ್ಬರದಿಂದ ಏನಾರ ಸೈಡ್ ಎಫೆಕ್ಟ್ ಆಗಿದ್ರೆ ಸಗಣಿ ಗೊಬ್ಬರ ಬೀಳ್ತಿದ್ದಂಗೆ ಅದು ತಣ್ಣಗಾಗಿ ಗಿಡ ಖುಷಿಯಿಂದ ಆಗುತ್ತೆ. ಅದಕ್ಕೋಸ್ಕರ ಸಗಣಿ ಗೊಬ್ಬರ 1-2 ತಿಂಗಳು ಬಿಟ್ಟು ಕೊಡ್ತೀವಿ. ಈ ರೀತಿ ಗೊಬ್ಬರ ಅಂತ ಹೇಳಿದ್ರೆ ಈ ಮೇಂಟೆನೆನ್ಸ್ ಅಲ್ಲಿ ಈ ಕಳೆಗಳ ನಿರ್ವಹಣೆ ಅಂದ್ರೆ ಬೆಳೆದೇ ಬೆಳೆಯುತ್ತೆ, ಆದ್ರೆ ನಿರ್ವಹಣೆ ಯಾವ ತರ? ಮಿಷನ್ ಹೊಡಿತೀವಿ, ಪೂರ್ತಿ ಮಿಷನ್ ಹೊಡಿತೀವಿ. ಬ್ರಷ್ ಕಟರ್ ಇದೆ ಅಲ್ಲ, ಅದ್ರೊಳಗೆಲ್ಲ ರೌಂಡ್ ಇದ್ ಮಾಡ್ಬಿಡ್ತೀವಿ, ಪೂರ್ತಿ ಮಿಷನ್ ಹೊಡೆದು ಕ್ಲೀನ್ ಮಾಡ್ತಾ ಇರ್ತೀವಿ. 1-2 ತಿಂಗಳಿಗೊಂದ್ಸತಿ, 2 ತಿಂಗಳೊಂದ್ಸತಿ. ಅಂದ್ರೆ ಗ್ರೀನ್ ಗೊಬ್ಬರ ಆಗ್ಬೇಕಲ್ಲ, ಹಸೂರ್ ಗೊಬ್ಬರ. ಅದಕ್ಕೋಸ್ಕರ ನಾವು ಯಾವ್ದು ಸೈಡ್ ಮೆಡಿಸಿನ್ ಯಾವ್ದು ಮಾಡಲ್ಲ, ಪೂರ್ತಿ ತರ. ಈ ತೋಟದ ಮುಂದೆ ಕೆಲವರೆಲ್ಲ ಗೊಬ್ಬರಕ್ಕೆ ಸೆಣಬು ಹಾಕೋದು, ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ಹಾಕ್ತಾರೆ ತಾವು? ಅಂದ್ರೆ ನಮ್ದು ಏನಿದೆ, ಟ್ರಂಚ್ ಇದೆ. ಟ್ರಂಚ್ ಇರೋ ಕಾರಣಕ್ಕೆ ನಾವು ಆತರ ಹೊಡೆಯಕ್ಕೆ ಮಿಷನ್ ಏನು ಇದು ಮಾಡಕ್ಕಾಗಲ್ಲ, ಟ್ರ್ಯಾಕ್ಟರ್ ಆಮೇಲೆ ಮಿಷನರಿ ಐಟಮ್ ಯಾವ್ದು ಅಡ್ಡಾಡ್ಸಕ್ ಆಗಲ್ಲ. ಅದಕ್ಕೋಸ್ಕರ ಇನ್ನೊಂದೇನು ಅಂದ್ರೆ, ಟ್ರ್ಯಾಕ್ಟರ್ ಗಿಕ್ಟರ್ ಎಲ್ಲ ಅಡ್ಡಾಡಿಸ್ತಾರೆ, ಅಂದ್ರೆ ಜಾಸ್ತಿ ಅಡ್ಡಾಡಿಸಿದ್ರೆ ಅಡಿಕೆ ಗಿಡಕ್ಕೆ ಬಹಳ ಹೊರತ. ಅದೇ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದ್ ಏನು ಗೊಬ್ಬರ ಇದೆಯೋ ಅಲ್ಲೇ ಮಿಷನ್ ಹೊಡೆದು ಅಲ್ಲೇ ಹಸಿರು ಗೊಬ್ಬರ ಆದಂಗೆ ಆಗ್ಬಿಡುತ್ತೆ. ಅದೇ ಕಾರಣಕ್ಕೆ ಎರೆಹುಳನು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಕಲ್ಟಿವೇಷನ್ ಏನು ಮಾಡಿಸಲ್ಲ. ಅದಕ್ಕೋಸ್ಕರ ಮೊದ್ಲಿಂದನೂ ಅದೇ ತರನೇ ರೊಟೀನ್ ಮಾಡ್ಕೊಂತ ಬಂದಿವಿ, ಇದುವರೆಗೂ ನಮ್ ಗಿಡಗಳು ಯಾವ್ದು ರೀತಿ ತೊಂದರೆ ಇಲ್ಲ. ಅಂತರ ಅಂದ್ರೆ ದಾಯ ಎಷ್ಟು ಕೊಟ್ಟಿದ್ದೀರಾ ಅಂತ? ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ನಮ್ದೆಲ್ಲ ಫಸ್ಟ್ ಅಲ್ಲ 8 ಅಡಿ, ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ 8 ಅಡಿ ಮಾಡಿದ್ವಿ. ಆತರ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಈಗೆಲ್ಲ 9 ಅಡಿ ಅಂದ್ರೆ ಟ್ರ್ಯಾಕ್ಟರ್ ಅಡ್ಡಾಡಕ್ಕೆ ಕಲ್ಟಿವೇಷನ್ ಮಾಡೋಕ್ಕೋಸ್ಕರ 9 ಅಡಿ ಮಾಡ್ಕೊಂಡಿದ್ದಾರೆ, ನಮ್ದೆಲ್ಲ 8 ಅಡಿ ಅಂದ್ರೆ ಏನು ತೊಂದರೆ ಇಲ್ಲ. 8 ಅಡಿ ನೀರಿನ ನಿರ್ವಹಣೆ, ಎಲ್ಲ ನಮ್ದು ಸ್ಪ್ರಿಂಕ್ಲರ್ ಇದಾವೆ ಪೂರ್ತಿ. ಕೊಟ್ಟಿಗೆ ತೊಳೆದಿದ್ ನೀರಾಗ್ಲಿ ಏನೇ ಆದ್ರೂ ವೆಂಚುರಿ ಮುಖಾಂತರ ಪೂರ್ತಿ ಜೆಟ್ ಒಳಗೆ ಸ್ಪ್ರೇ ಆಗ್ಬಿಡುತ್ತೆ. ಕೊಟ್ಟಿಗೆ ತೊಳೆದಿರೋದೆಲ್ಲ ಒಂದು ಟ್ಯಾಂಕ್ ಮಾಡಿದ್ವಿ, ಟ್ಯಾಂಕಿಂದ ಹೋಗಿ ಅಲ್ಲಿಂದ ಸ್ಪ್ರೇ ಆಗುತ್ತೆ ವೆಂಚುರಿಗೆ ಹೋಗಿ. ಹಂಗಾಗಿ ಅದ್ರದ್ದು ಏನು ಟೆನ್ಷನ್ ಇಲ್ಲ ನೀರಿಂದೇನು. ಅಂದ್ರೆ ಬೇಸಿಗೆ ಒಳಗೆ ಲಾಸ್ಟ್ ಒಂದ್ ತಿಂಗಳು ಎರಡ್ ತಿಂಗಳು ಸ್ವಲ್ಪ ನೀರು ನೋಡ್ತಾ ಆಗುತ್ತೆ, ನೀರು ಕಮ್ಮಿ ಆದಾಗ. ಈ ವರ್ಷ ದೇವ್ರದೈದಿಂದ ಒಳ್ಳೆ ಮಳೆ ಆಗಿರೋದಕ್ಕೆ ಏನು ತೊಂದರೆ ಆಗಲ್ಲ ಅನ್ಕೊಂಡಿದೀವಿ. ನೀರ್ ಕಡಿಮೆ ಆದಾಗ ತಾವ್ ಏನ್ ಪರ್ಯಾಯವಾಗಿ ಏನ್ ಮಾಡ್ಕೋತಾರ? ಪರ್ಯಾಯವಾಗಿ ಏನಿಲ್ಲ, ಯಾಕಂದ್ರೆ ನಮ್ಮ ನೆಲಗಳು ಹೆಂಗೆ ಅಂದ್ರೆ ನೀರಿಲ್ಲ ಅಂದ್ರೆ ಒಂದ್ 15 ದಿವಸ ತಡೆಯುತ್ತೆ, ಏನು ಟೆನ್ಷನ್ ಇಲ್ಲ. ಯಾಕೆಂದ್ರೆ ಇದೊಂದು ಸ್ವಲ್ಪ ಹಸಿನಲ್ಲ, ತಂಪಿನ ವಾತಾವರಣ, ಅದಕ್ಕೋಸ್ಕರ ಏನು ತೊಂದರೆ ಆಗಲ್ಲ. ಬಹಳ ಹೀಟ್ ಆದಾಗ ಅದೇ ನೀರಿನ ಮುಖಾಂತರ 10 ಜೆಟ್ ಹಾಕಲ್ಲಿ 5 ಜೆಟ್ ಹಾಕಿ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಆತರ ಮೇಂಟೈನ್ ಮಾಡ್ತೀವಿ. ಇಳುವರಿ ಇಳುವರಿ ಎಲ್ಲ ಇದೆ ಸರ್, ಇಳುವರಿ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅದೇ ಸೈಡ್ ರೋಗಗಳು ಏನಾರ ಬಂದಾಗ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. ದೇವದಯದಿಂದ ಈ ಸತಿ ಏನು ಇಳುವರಿ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿದೆ. ಈ ರೋಗ ಬಂದಾಗ ಏನೇನ್ ಸಿಂಪಡಣೆ ಮಾಡ್ತೀರಾ? ನಮ್ದು ಫಸ್ಟಿಗೆಲ್ಲ ಹರಳು ಉದ್ರಕ್ಕಿಂತ ಮುಂಚೆ ಅದು ಮೆಡಿಸಿನ್ ನನ್ನ ಹೆಸರು ಗೊತ್ತಿಲ್ಲ, ಅದು ಇದ್ರೆ ನಾನು ಹೇಳ್ತಿದ್ದೆ. ಒಂದು ಕೊಳೆ ರೋಗ ಬಿದ್ದಾಗ ಮಾತ್ರ ಮೈಲ್ ತುತ್ತ ಸುಣ್ಣ ರಾಡ ಹೊಡಿತೀವಿ, ಅದು ಮೇನ್ ಇನ್ಗ್ರೀಡಿಯಂಟ್ ಅದು. ಅದು ಹೊಡಿಲಿಲ್ಲ ಅಂದ್ರೆ ಏನ್ ಮಾಡಿದ್ರು ಕಂಟ್ರೋಲ್ ಆಗಲ್ಲ ಕೊಳೆ ರೋಗ. ಈ ಮಾಹಿತಿನ ತಾವ್ ಏನಾದ್ರೂ ಕೃಷಿ ಇಲಾಖೆಯಲ್ಲೋ ಯಾವ ತರ ಪಡ್ಕೋತೀರ? ಇದು ಕೃಷಿ ಇಲಾಖೆಯಲ್ಲೇ ಪಡ್ಕೊಂತೀವಿ, ಶಿಕಾರಿಪುರ ಕೃಷಿ ಇಲಾಖೆ ಇದೆಯಲ್ಲ ಅಲ್ಲಿ ಪಡ್ಕೊಂತೀವಿ. ಅಕಸ್ಮಾತ್ ಅಲ್ಲೂ ಆಗಿಲ್ಲ ಅಂದ್ರೆ ಇಲ್ಲಿ ಮೆಡಿಸಿನ್ ಅಂಗಡಿಗಳು ಇರತ್ತಲ್ಲ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಕೇಳ್ತೀವಿ. ಅಲ್ಲೂ ನಮಗೆ ಗೊತ್ತಿರೋ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಎರಡು ಮಿಕ್ಸ್ ಮಾಡಿ ಯಾವ್ದು ಸರಿ ಆಗುತ್ತೆ ಅಂತ ಡಿಸ್ಕಷನ್ ಮಾಡ್ಬಿಟ್ಟು ಒಂದ್ ಟ್ರೀಟ್ಮೆಂಟ್ ಮಾಡ್ತೇವೆ, ಅಲ್ಲಿಗೆ ರಿಸಲ್ಟ್ ಸಿಗುತ್ತೆ. ಈ ತೋಟದ ಜೊತೆಗೆ ಕುರಿ ಅಂತ ಹೇಳಿದ್ರಿ, ಆ ಕುರಿ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಶೆಡ್ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ, ಇಲ್ಲಿಂದ ಕುರಿಗಳನ್ನು ತರಿಸ್ತೀರಿ, ಎಷ್ಟು ಕುರಿಗಳನ್ನು ತರಿಸ್ತೀರಿ, ಅದರ ಒಂದು ಸಂಪೂರ್ಣ ಮಾಹಿತಿ? ಕುರಿ ಅಂದ್ರೆ ನಾವು ಎಲ್ಲ ನೆಲದೊಳಗೆ ಸಾಕೋದು, ನೆಲ ಅಂದ್ರೆ ಗಾರೆ ನೆಲ ಮಾಡಿದೀವಿ, ಕ್ಲೀನಾಗಿ ಗೋದ್ನೆ ನೆಲ ಆತರ ಮಾಡ್ಬಿಟ್ಟು ಒಂದು ಸತಿ ಕುರಿ ತಗೊಬಂದ್ವಿ ಅಂದ್ರೆ ಕಟ್ಟಿದ ಮೇಲೆ ಅದು ಸೇಲ್ ಟೈಪಿಗೆ ನಾವು ಬಿಚ್ಚೋದು, ಆತರ ಮೇಂಟೆನೆನ್ಸ್ ಅದು. ಈಗ ನಾವು ಮರಿ ತರೋದೆಲ್ಲ ಬಾಗಲಕೋಟೆಯಿಂದ, ಆಮೇಲೆ ಕೆರೂರು, ರಾಣೆಬೆನ್ನೂರು, ಅಮೀನ್ಗಡ ಈ ಕಡೆ ಎಲ್ಲ ತಗೋಬರ್ತೀವಿ. ಅಂದ್ರೆ ನಾವು ಕೆಂಗುರಿ, ಆಮೇಲೆ ಮೀನ್ಗಡ ವೈಟ್ ಇವೆಲ್ಲ ಜಾತಿ ಸಾಕಲ್ಲ, ಏನಿದ್ರು ಬ್ಲಾಕ್ ಕುರಿ ಸಾಕೋದು. ಡೆಕನಿ ಅಂತ ಕುರಿ ಜಾತಿ, ಡೆಕನಿ ಅಂತ ಪ್ಯೂರ್ ನಾಟಿ ಕುರಿ ಅದು. ಆ ಕುರಿ ಸಾಕಿದ್ರೆ ನಮಗೊಂದು ಸ್ವಲ್ಪ ಲಾಭ ಸಿಗುತ್ತೆ. ಅಂದ್ರೆ ಇಲ್ಲಿ ಜನ ಎಲ್ಲ ಹೆಂಗೆ ಅಂದ್ರೆ ಈ ಕಡೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಬ್ಲಾಕ್ ಕುರಿ ಅಂದ್ರೆ ಬಹಳ ಇಷ್ಟಪಡ್ತಾರೆ. ವೈಟ್, ಆಮೇಲೆ ಎಳಗ ಕೆಂದ ಅಂತ ಕುರಿ ಬರುತ್ತೆ, ಅವೆಲ್ಲ ಸಾಕಿದ್ರೆ ಇಲ್ಲಿ ಕಾಯ್ಸ್ ಮಾಡಲ್ಲ ಕುರಿಗಳಿಗೆ. ಅದಕ್ಕೋಸ್ಕರ ಏನಿದ್ರು ಬ್ಲಾಕ್ ಕುರಿ ಸಾಕ್ತಿವಿ, ಅದನ್ನ ಬಾಗಲಕೋಟೆ ಈ ತರ ಎಲ್ಲ ಹೋಗಿ ತಗೋಬರ್ತೀವಿ, ಸೆಲೆಕ್ಟೆಡ್ ಮರಿ ಆರಿಸ್ಕೊಂಡ್ಬರ್ತೀವಿ. ಆರಿಸ್ಕೊಂಡ್ಬಂದು ಅದು ತಗೋಬಂದು ಅದು ಏನ್ ಮೇಂಟೆನೆನ್ಸ್, ಅದಕ್ಕೆ ವರ್ಮ್ ಡೋಸ್ ಆಗ್ಲಿ, ಅದಕ್ಕೆ ಟ್ರೀಟ್ಮೆಂಟ್ ಆಗ್ಲಿ, ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಗಳು ಕರೆಕ್ಟ್ ಆಗಿ ಮಾಡ್ತೀವಿ. ಇವೆಲ್ಲ ವ್ಯಾಕ್ಸಿನೇಷನ್ ಗಳು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಮರಿಗೆ ಏನಾರ ಒಂದ್ ಫಾಲ್ಟ್, ಯಾವ್ದಾರ ಒಂದ್ ವೈರಸ್ ಅಟ್ಯಾಕ್ ಆಯ್ತು ಅಂದ್ರೆ ಶೆಡ್ ಒಳಗಿರೋ ಅಷ್ಟು ಕುರಿಗೂ ವೈರಸ್ ಅಟ್ಯಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಏನ್ ಮಾಡ್ತೀವಿ, ನಾವು ಮರಿ ತರ್ತಿದ್ದಂಗೆ ಅದ್ ಏನೇನ್ ಪ್ರೊಸೀಜರ್ ಇದೆ, ಯಾವ ತಿಂಗಳೊಳಗೆ ಯಾವ ವ್ಯಾಕ್ಸಿನ್ ಮಾಡ್ಬೇಕು, ಆ ವ್ಯಾಕ್ಸಿನ್ ಗಳು ಕರೆಕ್ಟ್ ಆಗಿ ರೊಟೀನ್ ಮಾಡ್ತೀವಿ. ಮಾಡ್ಬಿಟ್ಟು ಆಮೇಲೆ ಯಾವ್ದೇ ರೀತಿ ಏನೇ ಜ್ವರ ಬರ್ಲಿ, ಏನೇ ಟ್ರೀಟ್ಮೆಂಟ್ ಬಂದ್ರು ನಮಗ್ ಗೊತ್ತಾಗ್ಲಿಲ್ಲ, ಅಕಸ್ಮಾತ್ ಟ್ರೀಟ್ಮೆಂಟ್ ನಾವೇ ಮಾಡ್ತೀವಿ, ಟ್ರೀಟ್ಮೆಂಟ್ ನಮಗ್ ಅಂತೂ ಮಿಕ್ಕಿ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ಗೆ ಅಂತೂ ಕನ್ಸಲ್ಟ್ ಮಾಡ್ತೀವಿ. ಇಬ್ರೆಲ್ಲ ಮೂರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ವಿಚಾರ ಮಾಡ್ತೀವಿ, ಈ ತರ ಆಗಿದೆ ಹಿಂಗಾಗಿದೆ, ಅದಕ್ಕೊಂದು ಟ್ರೀಟ್ಮೆಂಟ್ ಸೊಲ್ಯೂಷನ್ ಕೊಡ್ತಾರೆ, ಆತರ ಟ್ರೀಟ್ಮೆಂಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಬರೀ ಕಪ್ಪು ಕುರಿ ಅಂತ ಹೇಳಿದ್ರಿ, ಯಾಕೋಸ್ಕರವಾಗಿ ಇಲ್ಲಿ ಯಾಕದನ್ನ ಇಷ್ಟ ಪಡಲ್ಲ ಅಂತ? ಅಂದ್ರೆ ಇಲ್ಲಿ ಆ ಮಟನ್ ಒಂದ್ ಸ್ವಲ್ಪ ಅದು ಹಳ್ಳಿ ಜನ ಹೇಳ್ತಾರೆ, ನಾವ್ ಇದುವರೆಗೂ ಆತರ ಏನ್ ಗೊತ್ತಿಲ್ಲ. ಹಳ್ಳಿ ಜನ ಏನ್ ಹೇಳ್ತಾರೆ ಅಂದ್ರೆ ಈ ದೇವರಿಗೆ ದಿಂಡ್ರಿಗೆ ಎಲ್ಲದಕ್ಕೂ ಕರಿ ಕುರಿ ಶ್ರೇಷ್ಠ, ಯಾವ್ದೇ ಒಂದ್ ಜಾತ್ರೆ ಮಾಡೋದಾಗ್ಲಿ ಯಾವ್ದೇ ಆಗ್ಲಿ ಬ್ಲಾಕ್ ಕುರಿ ಬಹಳ ಶ್ರೇಷ್ಠ ಅನ್ನೋ ಕಾರಣಕ್ಕೋಸ್ಕರ ಕರಿ ಕುರಿ, ಅದು ಈ ತರ ಹಳ್ಳಿ ಜನದ್ದು. ಇನ್ನೊಂದ್ ಏನು ಸೈಂಟಿಫಿಕ್ ಆಗಿ ಹೇಳ್ತಾರೆ ಅಂದ್ರೆ, ಕೆಲವರು ಬಹಳ ತಿಳಿದಂತಾರೆ ಏನ್ ಹೇಳ್ತಾರೆ ಅಂದ್ರೆ, ಈ ಕೆಂದ್ ಗುರಿ ಬಿಳಿ ಕುರಿ ಒಳಗೆ ಅಡಿಗೆ ಮಾಡಿ ಮಾರನೇ ದಿವಸ ಮಟನ್ ಸ್ವಲ್ಪ ಹುಳಿ ಬರುತ್ತೆ ಅಂತಾರೆ, ಟೇಸ್ಟ್ ಒಳಗೆ ಸ್ವಲ್ಪ ಹುಳಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಅದು ನನಗೆ ನಿಜಾನೋ ಸುಳ್ಳು ನಾನು ಇದುವರೆಗೂ ಅಬ್ಸರ್ವ್ ಮಾಡಿಲ್ಲ, ಯಾಕಂದ್ರೆ ಇಷ್ಟು ವರ್ಷ ಆಯ್ತು ನಾ ಕುರಿ ಸಾಕಿ. ಅದು ಹೇಳೋದನ್ನ ಕೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜನ ಹೇಳೋದನ್ನ. ಆತರ ಹೇಳ್ಬಿಟ್ಟು ಹುಳಿ ಬರುತ್ತೆ, ಅದೇ ಕಾರಣಕ್ಕೋಸ್ಕರ ನಾವು ವೈಟು ಕೆಂದ ಕುರಿ ನಾವು ತಿನ್ನಲ್ಲ, ನಮಗೆ ಏನಿದ್ರು ಬ್ಲಾಕ್ ಕುರಿನೇ ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಜನ ಯಾವ್ದು ಇಷ್ಟಪಡ್ತಾರೋ ಅದನ್ನ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ. ಜನ ಇಷ್ಟಪಡದಿದ್ದು ತಗೊಬಂದು ನೀವು ತಗೊಂಡೋಗ್ರಿ ಅಂದ್ರೆ ಅವ್ರು ತಗೊಂಡೋಗಲ್ಲ, ಅದೇ ಪರ್ಪಸ್ ಗೋಸ್ಕರ ನಾವೇನ್ ಮಾಡ್ತೀವಿ ಬ್ಲಾಕ್ ಕುರಿನೇ ಸಾಕ್ತೀವಿ. ನೀವಲ್ಲಿಂದ ತರಬೇಕಾದ್ರೆ ಕೇವಲ ಕಪ್ಪು ಕುರಿಗಳನ್ನ ಆಯ್ಕೆ ಮಾಡ್ಕೊಂಡೆ ತರೋದು? ಕಪ್ಪು ಕುರಿಗಳನ್ನ ಮಾತ್ರ, ಕಪ್ಪು ಆಮೇಲೆ ಕರಿ ಒಟ್ಟು ಪ್ಯೂರ್ ನಾಟಿ ಒಳಗೆ, ಈ ಡೆಕನಿ ಅಂತ ಅಂದಲ್ಲ ಕರಿ ಕುರಿ ಒಳಗೆ ಸ್ವಲ್ಪ ವೈಟ್ ಮಿಕ್ಸ್ ಇದ್ರು ಪರವಾಗಿಲ್ಲ, ಆತರ ಕಲರ್ ಅಂಡ ಬಂಡ ಇದ್ರು ತರ್ತೀವಿ. ಅಂದ್ರೆ ಈ ಕೆಂದ ಜಾತಿ ಎಳಗ ಜಾತಿ ಏನಿದೆಯಲ್ಲ ಆ ಜಾತಿ ನಾವು ತರಲ್ಲ, ಏನಿದ್ರು ಬ್ಲಾಕೆ. ಈ ಕುರಿ ತರೋ ಮುಂದೆ ತಾವು ಏನೇನು ನೋಡ್ತೀರಾ? ಒಂದು ಕುರಿ ಲಕ್ಷಣಗಳಿರ್ಬಹುದು, ಯಾವ ತರ ಕುರಿ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬಹುದು, ಮತ್ತೆ ಎಷ್ಟು ದಿನದ ಕುರಿ ತಾವು ತರ್ತಕ್ಕಂಥದ್ದು? ನಾವು ತರೋ ಕುರಿಗಳು ಹೆಂಗೆ ಅಂದ್ರೆ 2 ತಿಂಗಳಿಂದ 2.5 ತಿಂಗಳು, ಅಂದ್ರೆ ಅವ್ರ ತಾಯಿ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಬಲಿಷ್ಠವಾಗಿ ಆಗಿರ್ಬೇಕು ಮರಿಗಳು, ಅಂತ ಮರಿಗಳನ್ನ ನಾವು ತಗೋಬರ್ತೀವಿ. ಅಂದ್ರೆ ಅಲ್ಲಿ ಹೋಗಿ ನೋಡೋದ್ ಏನ್ ಲಕ್ಷಣ ಅಂದ್ರೆ, ಕೈ ಕಾಲು ಕರೆಕ್ಟ್ ಆಗಿರ್ಬೇಕು, ಮುಖ ಹಣೆ ಬೆನ್ನು ಕರೆಕ್ಟ್ ಆಗಿ ಎಲ್ಲಾ ಬೆಳವಣಿಗೆ ಎಲ್ಲಾ ಲಕ್ಷಣಗಳು ಮರಿಯೊಳಗಿದ್ರೆ ಮಾತ್ರ ಅಂತ ಮರಿಗಳನ್ನ ಚಾಯ್ಸ್ ಮಾಡಿ ತಗೋಬರ್ತೀವಿ. ಅದ್ರೊಳಗು ಒಂದು ಎರಡು ವೀಕ್ ಆಯ್ತು ಅಂದ್ರೆ ಅದನ್ನ ಹಂಗೆ ಸೈಡ್ಗೆ ಇಟ್ಟಿರ್ತೀವಿ, ಅದನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಐದು ಬೆರಳು ಸಮಯ ಇರಲ್ಲ, ನಾನು ಅಷ್ಟು ಪರ್ಫೆಕ್ಟ್ ಆಗಿ ಮರಿ ತರ್ತೀನಿ ಅಂತ ಯಾರ ಕೈಗೂ ಆಗಲ್ಲ. ಒಂದ್ ಎಡವಟ್ಟು ಬರುತ್ತೆ, ಒಂದು ಚೆನ್ನಾಗಿರೋ ಮರಿನೂ ಬರುತ್ತೆ. ಅಂತ ಮರಿ ಬಂದಾಗ ಅದನ್ನೇನು ಕೀಳಾಗಿ ನೋಡಕ್ ಹೋಗಲ್ಲ, ಅದನ್ನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಮತ್ತೆ ಅದನ್ನ ಅದೇ ಲೆಕ್ಕಕ್ಕೆ ತಗೋಬಂದು ಸೇಲ್ ಮಾಡ್ತೀವಿ. ತಾವೇ ಅಲ್ಲಿಗೆ ಹೋಗಿ ತಗೊಂಬರೋದು? ನಾವೇ ಹೋಗಿ ಮರಿ ತಗೋಬರೋದು, ಬೇರೆ ಯಾರಿಗೂ ನಾನು ದಲ್ಲಾಳಿಗಳಿಗೆ ಅವರಿಗೆ ಇವರಿಗೆ ಯಾರಿಗೂ ನಾನು ಇದ್ ಮಾಡಲ್ಲ. ನನ್ನ ಕಣ್ಣೆದ್ರಿಗೆ ಹೋಗ್ಬೇಕು, ನನಗ್ ಮರಿ ಚೆನ್ನಾಗ್ ಕಾಣಿಸ್ಬೇಕು. ಅದು 500 ರೂಪಾಯಿ ಹೆಚ್ಚಾಗ್ಲಿ 1,000 ರೂಪಾಯಿ ಹೆಚ್ಚಾಗ್ಲಿ, ಮರಿ ಒಳ್ಳೇದಿರ್ಬೇಕು ಅಂತ ಮರಿ ಎತ್ಕೊಂಡ್ ಬರ್ತೀವಿ. ಒಂದ್ಸಲಿ ಹೋದಾಗ ತಾವ್ ಎಷ್ಟು ಮರಿಗಳನ್ನ ತಗೊಂಬರೋದು? ನಾವು ಒಂದ್ಸತಿ ಹೋದಾಗ ಫಸ್ಟ್ಗೆಲ್ಲ ನಾವು 10-12 ಮರಿ ತಗೋಬರ್ತಾ ಇದ್ವಿ. ಈಗ ಕಾಲ ಹಂಗೆ ಸ್ವಲ್ಪ ರೈಸ್ ಆಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಜಾಗನು ವಿಶ್ರಾಂಭ ಇರೋದಕ್ಕೆ ಮಿನಿಮಮ್ ಒಂದು 50 ಮರಿ ತಗೋಬರ್ತೀವಿ. 50 ಮರಿ ತಗೋಬರ್ತೀವಿ, 6 ತಿಂಗಳು ಪರ್ಪೋಸ್ ಮಾಡ್ತೀವಿ. 6 ತಿಂಗಳೊಳಗೆ ಅದನ್ನ ಕರೆಕ್ಟ್ ಆಗಿ ಗ್ರೋತ್ ಮಾಡ್ಬಿಟ್ಟು 6 ತಿಂಗಳಿಗೆ ಇಲ್ಲ ತಪ್ಪಿದ್ರೆ 8 ತಿಂಗಳು ಅಲ್ಲಿ ತನಕ ಹೋಗುತ್ತೆ. 8 ತಿಂಗಳಿಗೆ ಹೋದ್ರೆ ಸ್ವಲ್ಪ ಲಾಸ್ ಆಗುತ್ತೆ, 6 ತಿಂಗಳೊಳಗೆ ಅವರೇಜ್ 6 ತಿಂಗಳೊಳಗೆ ಸೇಲ್ ಮಾಡ್ಬಿಡ್ತೀವಿ. ತಾವು ಕುರಿ ತರೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ತಾವು ಈ ಶೆಡ್ ಬಹಳ ಮುಖ್ಯ ಆಗುತ್ತೆ ಕುರಿ ಸಾಕ್ಲಿಕ್ಕೆ, ಆ ಶೆಡ್ನ ನಿರ್ವಹಣೆ ಆಗಿರ್ಬೋದು, ಯಾವ ರೀತಿ ಶೆಡ್ ಅನ್ನ ತಾವು ಮಾಡಿರ್ತಕ್ಕಂಥದ್ದು ಯಾವ ತರ ಅಂತ? ಶೆಡ್ ನಮ್ದು ಏನಿದ್ರು ನೆಲಮಾಳಿಗೆಯಲ್ಲೇ ಶೆಡ್ ಮಾಡಿರೋದು, ಮೇಲ್ಗಡೆ ಅಂತರದಲ್ಲಿ ನಾವು ಮಾಡಿಲ್ಲ. ನೆಲಮಾಳಿಗೆ ಒಳಗೆ ಶೆಡ್ ಅಂದ್ರೆ ಶೆಡ್ ಮಾಡಿದ ಮೇಲೆ ನೆಲಮಾಳಿಗೆ ಫುಲ್ ಫ್ಲಾಟ್ ಇರೋದಿಲ್ಲ, ಸ್ವಲ್ಪ ವಾಟ ಇರುತ್ತೆ, ಒಂದು 3-4 ಇಂಚು ವಾಟ ಇರುತ್ತೆ. ಯಾಕೆ ಆತರ ಮಾಡ್ತೀವಿ ಅಂದ್ರೆ ಕುರಿ ನಿತ್ಕೊಂಡು ಮೇವು ತಿನ್ಬೇಕಾದ್ರೆ ಎದೆ ಉಬ್ಬಿಸಿ ಮೇವು ತಿನ್ಬೇಕು, ತಲೆ ಬಗ್ಸಿ ಮೇವು ತಿನ್ಬಾರ್ದು. ಅದೇ ಕಾರಣಕ್ಕೋಸ್ಕರ ಮೇನ್ ರೀಸನ್ ಹೈಟ್ ಆಗಿ ಮಾಡ್ತೀವಿ, ಸ್ವಲ್ಪ ಹಿಂಗೆ ಸ್ಟ್ರೈಟ್ ಹಿಂಗೆ ಬೆಂಡ್ ಆಗಿ ಮಾಡ್ತೀವಿ, ಆತರ ಮಾಡ್ತೀವಿ. ಆಮೇಲೆ ಕುರಿ ಒಂದ್ಸತಿ ಕಟ್ಟಿದ ಮೇಲೆ ಅದನ್ನ 6 ತಿಂಗಳ ತನಕ ನಾವು ಬಿಡಲ್ಲ, ಅಲ್ಲೇ ಮೇಂಟೈನ್. ಯಾಕೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಸುಖವಾಗಿ ಕೂರಿಸಿ ನೀನು ಕುಂತಲ್ಲೇ ಎಲ್ಲಾ ತರದ್ದು ತಿಂದು ಚೆನ್ನಾಗಿ ಬೆಳೆದ್ರೆ ಮನುಷ್ಯ ಯಾತರ ದಪ್ಪ ಆಗ್ತಾನೋ ಕುರಿನೂ ಅದೇ ತರನೇ ದಪ್ಪ ಮಾಡ್ತೀವಿ. ಅಂದ್ರೆ ಈಗ ಕುಸ್ತಿ ಪೈಲ್ವಾನರಿಗೆ ಯಾತರ ತಿನ್ಸಿ ಯಾತರ ರೆಡಿ ಮಾಡ್ತಾರೋ ಅಂದ್ರೆ ಕುಸ್ತಿ ಪೈಲ್ವಾನು ತಾಲೀಮ್ ಮಾಡ್ತಾನೆ, ಇವು ತಾಲೀಮ್ ಮಾಡಲ್ಲ. ಕುಂತಲ್ಲೇ ಎಲ್ಲಾ ತರದ್ದು ತಿಂತವೆ, ಒಳ್ಳೊಳ್ಳೆ ಫುಡ್ ತಿಂತವೆ, ಒಳ್ಳೊಳ್ಳೆ ಆಹಾರ ತಿಂತವೆ. ನೀರ್ ಕುಡಿಸೋದಾದ್ರೆ ಒಳ್ಳೆ ನೀರ್ ಕುಡಿಸ್ತೀವಿ, ಮೆಡಿಸಿನ್ ಮಾಡ್ತೀವಿ, ಎಲ್ಲಾ ತರ ಮಾಡ್ಬಿಟ್ಟು ಅದನ್ನ ದಷ್ಟು ಪುಷ್ಟವಾಗಿ ಮಾಡಿ ವ್ಯಾಪಾರ ಮಾಡ್ತೀವಿ. ಒಂದು ಕುರಿಗೂ ಮತ್ತೊಂದು ಕುರಿಗೂ ಈ ಒಂದು ಇದರಲ್ಲಿ ಅಂತರ ಯಾವ ತರ ಮಾಡ್ತೀರಿ? ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಅಂತರ, ಒಂದು ಕುರಿಗೆ ಮಿನಿಮಮ್ ಅಂದ್ರೆ 4 ಅಡಿ ಜಾಗ ಬೇಕು. 4 ಅಡಿ ಜಾಗ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಸಾರಾಸಟ್ಟಾಗಿ ಒಂದ್ ಲೈನ್ ಕಟ್ತೀವಿ ಅಂದಾಗ ಒಂದ್ ಕುರಿಯಿಂದ 1.5 ಅಡಿ ಗ್ಯಾಪ್ ಬಿಡ್ತೀವಿ, ಮತ್ತೊಂದ್ ಕುರಿ ಕಟ್ತೀವಿ. ಆತರ ಅಂದ್ರೆ ಸ್ವಲ್ಪ ಈ ಕಡೆ ಹಿಂಗ್ ತಿರುಗಿದಾಗ ಆ ಕಡೆ ತಿರುಗಿದಾಗ ಒಂದ್ ಸ್ವಲ್ಪ ಫ್ರೀ ಇರಬೇಕು. ಅದಕ್ಕೋಸ್ಕರ 1-2 ಅಡಿ ಡಿಸ್ಟೆನ್ಸ್ ಇರುತ್ತೆ. ಸುಮ್ನೆ ಇರ್ಲಿ ಅಂತಂದ್ರೆ ಆ ಟೈಮಲ್ಲಿ ಅವುಗಳಿಗೆ ಕೂತ್ರೆ ತುಂಬಾ ರೋಗ ಅಂತ ಆತರದ ಏನಾದ್ರು ತಾವು? ಯಾವ್ದೇ ಕಾರಣಕ್ಕೂ ರೋಗ ಬರಲ್ಲ. ಅಂದ್ರೆ ಏನಂದ್ರೆ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ಗಳು, ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ಗಳು ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡಿದಾಗ ಯಾವುದೇ ರೀತಿ ರೋಗಗಳು ಬರಲ್ಲ. ಆಮೇಲೆ ನಾವು ಅದಕ್ಕೆ ಫ್ಯಾಟ್ ಇನ್ಕ್ರೀಸ್ ಆಗಬಾರ್ದು ಅಂತ, ಯಾವುದೇ ರೋಗ ಬರಬಾರ್ದು ಅಂತ ಬಿಸಿನೀರು ಕುಡಿಸ್ತೀವಿ, ತಣ್ಣನೆ ನೀರು ಕುಡಿಸಲ್ಲ. ಅಂದ್ರೆ ಮನುಷ್ಯನಿಗೆ ಯಾವುದೇ ರೀತಿ ಆಗ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆದಾಗ ಬಿಸಿನೀರು ಕುಡಿಸ್ತೀವಿ, ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಕುರಿಗೆ ಏನ್ ಮಾಡ್ತೀವಿ, ಜಾಸ್ತಿ ಕೊಬ್ಬು ಬರಬಾರ್ದು, ಮಟನ್ ಇನ್ಗ್ರೀಡಿಯಂಟ್ ಆಗ್ಬೇಕು. ಅದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಬಿಸಿನೀರು ಕುಡಿಸ್ತೀವಿ, ಬಿಸಿನೀರು ಉಪ್ಪು, ಯಾವುದು ರೋಗ ಬರಬಾರ್ದು. ಆಮೇಲೆ ವ್ಯಾಕ್ಸಿನೇಷನ್ಗಳು ಕರೆಕ್ಟ್ ಆಗಿ ಮಾಡಿರ್ತೀವಿ. ಅದಕ್ಕೋಸ್ಕರ ಯಾವ್ದೇ ರೀತಿ, ಕೆಲವರು ಅಂತಾರೆ ಅವಾಗಿನ ಪದ್ಧತಿ ಒಳಗೆ ಹೇಳ್ತಾರೆ ಜನ ಏನಂದ್ರೆ ಕುರಿಗಳು ಅಡ್ಡಾಡಿಮೆ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಅವಾಗಿನ ಕಾಲದಲ್ಲಿ ಆತರ ಇತ್ತು, ಈಗಿನ ಕಾಲದೊಳಗೆ ಆತರ ಇಲ್ಲ. ಈಗಿನ ಕಾಲದೊಳಗೆ ಏನು ಅಂದ್ರೆ ಒಬ್ಬ ಒಂದು ಕುರಿನ ನೀವು ಆರೋಗ್ಯವಾಗಿ ಸಾಕಿ ನೀವು ಮಾಡಿದ್ರೆ ಅಡ್ಡಾಡ್ಕ ಮೇಯಿಸ್ಕೊಂಡ್ ಬಂದ್ರು ಇಲ್ಲಿ ಮನೆಯಾಗ ಮಾಡಿದ್ರು ಎರಡು ಅದೇ ಕೆಲ್ಸಾನೆ. ಅಂದ್ರೆ ಅಡ್ಡಾಡ್ಕ ಮೇಯಿಸ್ಕೊಂಡ್ ಬರೋದು ಸ್ವಲ್ಪ ಖರ್ಚು ಜಾಸ್ತಿ, ಮನೆಯಾಗ ಮೇಯಿಸೋದು ಖರ್ಚು ಕಮ್ಮಿ. ಅಂದ್ರೆ ಏನು ಖರ್ಚು ಕಮ್ಮಿ ಅಂದ್ರೆ ಖರ್ಚು ಎಲ್ಲ ಸೇಮ್ ಬರುತ್ತೆ, ಜವಾಬ್ದಾರಿಗಳು ಕಮ್ಮಿ. ಅದೇ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಹೊರಗಡೆ ಕರ್ಕೊಂಡು ಹೋಗಲ್ಲ. ಆಮೇಲೆ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ರೋಗಗಳು ಜಾಸ್ತಿ ಆಗುತ್ತೆ, ಬೇರೆ ಕುರಿದು ವೈರಸ್ಗಳು ಅಟ್ಯಾಕ್ ಆಗೋದು ಆತರ ಆಗೋದು. ಅದಕ್ಕೆಲ್ಲ ಪದೇ ಪದೇ ಮೆಡಿಸಿನ್ ಮಾಡಬೇಕು. ಕುರಿಗಳಿಗೆ ಏನೇ ಆದ್ರೂ ಜಾಸ್ತಿ ಮೆಡಿಸಿನ್ಗಳು ಮಾಡಬಾರ್ದು, ಏನು ವ್ಯಾಕ್ಸಿನ್ಗಳು ಮಾಡಬೇಕು, ಆಮೇಲೆ ವರ್ಮ್ ಡೋಸ್ಗಳು ಕೊಡಬೇಕು, ಆಮೇಲೆ ಕ್ಯಾಲ್ಸಿಯಮ್ಮು ಲಿವರ್ ಟಾನಿಕ್ ಇವೆಲ್ಲ ಮೇನ್ ಕೊಡಬೇಕು. ಇಷ್ಟು ಬಿಟ್ರೆ ಅದು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಆಹಾರದ ಬಗ್ಗೆ ಹೇಳೋದಾದ್ರೆ, ಆಹಾರ ಬಗ್ಗೆ ಅಂದ್ರೆ ನಾವೇನ್ ಮಾಡ್ತೀವಿ, ಬೇಸಿಗೆ ಒಳಗೆ ಸ್ವಲ್ಪ ಹಸಿ ಹುಲ್ಲು ಕೊಡ್ತೀವಿ, ಮಳೆಗಾಲದಲ್ಲಿ ಪೂರ್ತಿ ಒಣ ಹುಲ್ಲೆ ಕೊಡ್ತೀವಿ, ರಾಗಿ ಹುಲ್ಲು ಕೊಡ್ತೀವಿ, ಆಮೇಲೆ ಭತ್ತದ ಹುಲ್ಲು ಕೊಡ್ತೀವಿ, ಆಮೇಲೆ ಈ ಫೀಡ್ ಅನ್ನೋದಾದ್ರೆ ಜೋಳದ ಒಡಕ್ಲು ಮಾಡ್ಕೊಡ್ತೀವಿ, ಜೋಳದ ಒಡಕ್ಲು, ಆಮೇಲೆ ಸೋಯಾಬೀನ್ ಹಿಂಡಿ, ಆಮೇಲೆ ಅದನ್ನ ಒಂದು ಮಿಕ್ಸರ್ ಆಗಿ ಒಂದು ಫ್ಯಾಕ್ಟರಿ ಇದೆ, ಆ ಫ್ಯಾಕ್ಟರಿ ಮುಖಾಂತರ ನಾವು ಒಂದು ಫೀಡ್ ತರಿಸ್ತೀವಿ. ಮೊದಲು ನಾವೇ ಮಾಡ್ತಿದ್ವಿ, ಈಗ ಅದನ್ನ ಮಾಡಕ್ ಮೇಂಟೆನೆನ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಫೀಡ್ ತರಿಸ್ತಾ ಇದೀವಿ. ತರಿಸ್ಬಿಟ್ಟು ಅದನ್ನ ಡೈಲಿ ರೋಟಿನ್ ಎಷ್ಟು ಬೇಕೋ ಅಷ್ಟು ಫೀಡ್ ಕೊಡ್ತೀವಿ, ನೀರು ಕುಡಿಸ್ತೀವಿ, ಒಳ್ಳೆ ಬಿಸಿನೀರು ಕುಡಿಸ್ತೀವಿ, ಹುಲ್ಲು ಹಾಕ್ತಿವಿ, ಕರೆಕ್ಟ್ ಆಗಿ ಕೊಟ್ಟಿಗೆ ಎಲ್ಲ ವಾಶ್ ಮಾಡ್ತೀವಿ, ಡೈಲಿ ಕೊಟ್ಟಿಗೆ ವಾಶ್ ಮಾಡ್ತೀವಿ. ವಾಶ್ ಮಾಡ್ಬಿಟ್ಟು ಅದು ಏನ್ ಮೇಂಟೆನೆನ್ಸ್ ಮಾಡ್ಬೇಕು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಬಿಟ್ಬಿಡ್ತೀವಿ. ಮತ್ತೆ ಬೆಳಗ್ಗೆ ಏನು ತಿನ್ಸಿರ್ತೀವಿ ಮಧ್ಯಾಹ್ನ ಫುಲ್ಲು ರೆಸ್ಟ್ ಬಿಡ್ತೀವಿ. ಯಾಕೆಂದ್ರೆ ಒಂದು ಕುರಿ ಮೇವು ತಿಂದಿರೋದು ಮೆಲ್ ಕಾಡ್ಬೇಕು, ಒಂದು ಕುರಿ ತಿಂದಿರೋದು ಏನೇ ಫುಡ್ ಫೀಡ್ ಏನೇ ತಿಂದ್ರು ಮೆಲ್ ಕಾಡ್ಬೇಕು. ಮೆಲ್ ಕಾಡ ತನಕ ಏನ್ ಮಾಡ್ತೀವಿ, ಸಾಯಂಕಾಲ ತನಕ ಫ್ರೀ ಬಿಟ್ಬಿಡ್ತೀವಿ. ಮತ್ತೆ ಸಂಜೆ ಆದ್ಮೇಲೆ ಈಗ ಬೆಳಿಗ್ಗೆ ಒಂದು ಅಲ್ಲಿಂದ ಅಲ್ಲಿಗೆ ಒಂದು 8-10 ಗಂಟೆ ಟೈಮ್ ಕೊಡ್ತೀವಿ ಒಂದು ಕುರಿಗೆ. ಬೆಳಿಗ್ಗೆ 8 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮತ್ತೆ ತಿರ್ಗಾ ಸಂಜೆ 8 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಆತರ ಅವಕ್ಕೆ ಮಧ್ಯಾಂತರ ಏನಿದ್ರು ಫ್ರೀ ಆಗಿ ಬಿಟ್ಬಿಡ್ಬೇಕು. ಅವು ತಿಂದಿರೋದೆಲ್ಲ ಮೆಲ್ ಕಾಡಿ, ಎಷ್ಟು ಮೆಲ್ ಕಾಡಿ ಅವು ಎಷ್ಟು ಜೀರ್ಣ ಮಾಡ್ಕೊಂತವೋ ಮೈ ಅಷ್ಟು ದಷ್ಟಪುಷ್ಟವಾಗಿ ಆಗ್ತವೆ. ಹಂಗಂತ ಹೇಳಿ ಪದೇ ಪದೇ ಮೇವು ಹಾಕೋದು, ಪದೇ ಪದೇ ಫುಡ್ ಹಾಕೋದು ಈ ತರ ಮಾಡಿದ್ರೆ ಕುರಿ ಫುಲ್ ತಿಂತಾನೆ ಇರುತ್ತೆ, ಅದು ಮೈಗತ್ತಲ್ಲ. ಅದೇ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ, ಒಂದ್ ಡೈಲಿ 2 ಟೈಮ್ ಅಷ್ಟೇ ನಾವು ಮೇವು ಇಡೋದು, ನೀರು ಕುಡಿಸೋದು 2 ಟೈಮ್, ಫೀಡ್ ಇಡೋದು 2 ಟೈಮ್. ಇಷ್ಟು ಮೇಂಟೈನ್ ಮಾಡೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಕುರಿಗಳನ್ನ ತರಬೇಕಾದ್ರೆ ಹೆಣ್ಣು ಕುರಿನ ಅಥವಾ ಗಂಡು ಕುರಿಗಳನ್ನ? ನಾವೆಲ್ಲ ಮೊದ್ಲಿಗೆ ಹೆಣ್ಣು ಕುರಿ ತರ್ತಾ ಇದ್ವಿ. ಹೆಣ್ಣು ಕುರಿಗೆ ಇನ್ನೊಂದೇನು ಅಂದ್ರೆ ಹೊರಗಡೆ ಕರ್ಕೊಂಡೋಗಿ ಮೇಯಿಸಬೇಕು. ಈಗ ಜನದ ಅಭಾವ ಇರೋದ್ರಿಂದ ಹೆಣ್ಣು ಕುರಿ ತರ್ತಾ ಇಲ್ಲ, ಏನಿದ್ರು ಗಂಡು ಕುರಿಗಳೇ ತರ್ತಾ ಇದೀವಿ. ಗಂಡು ಕುರಿಗಳು ತರ್ತೀವಿ, ಅದ ಏನ್ ಮೇಂಟೆನೆನ್ಸ್ ಮಾಡ್ತೀವಿ, ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿ ಸೇಲ್ ಮಾಡ್ತಾ ಇದೀವಿ. ಮತ್ತೆ ಬೇಕಾದ್ರೆ ಮರಿ ಹೋಗಿ ತಗೋಬರ್ತೀವಿ, ಮತ್ತೆ ಸಾಕ್ತಿವಿ. ಆತರ ಖರ್ಚಿನ ಬಗ್ಗೆ ಖರ್ಚು ಆಗತ್ತೆ ಸರ್. ಒಂದು ಮರಿಗೆ ಮಿನಿಮಮ್ ಅಂದ್ರೆ 5,000 ರೂಪಾಯಿ ಕೊಟ್ಟು ಒಂದ್ ಮರಿ ತಗೋಬರ್ತೀವಿ. ಅಂದ್ರೆ ಈಗೆಲ್ಲ ರೇಟ್ ಜಂಪ್ ಆಗಿದೆ, ಈಗ 5,000 ರೂಪಾಯಿ ಮರಿ ಸಿಗಲ್ಲ. ಫಸ್ಟ್ ಗೆಲ್ಲ 5,000 ಅಂದ್ರೆ ದೊಡ್ಡ ರೇಟ್, ಈಗ ಮಿನಿಮಮ್ ಅಂದ್ರೆ 8-10,000 ರೇಂಜ್ಗೆ ಹೋಗಿದಾವ ಮರಿ. ಒಳ್ಳೆ ಸೆಲೆಕ್ಟೆಡ್ ಮರಿಗಳು ಬೇಕು ಅಂದ್ರೆ ಒಂದ್ 8,000-7,000 ಅವರೇಜ್ ಆಗುತ್ತೆ. ಆ ಮರಿಗಳು ತಗೋಬಂದು ಅದಕ್ಕೆ ಒಂದು ಮರಿಗೆ ಮಿನಿಮಮ್ ಅಂದ್ರೆ 1 ತಿಂಗಳಿಗೆ 800-1,000 ರೂಪಾಯಿ ಖರ್ಚು ಬೀಳುತ್ತೆ ಒಂದು ತಿಂಗಳಿಗೆ. ಅದು ಕರೆಕ್ಟ್ ಆಗಿ ಎಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಅದು ಮಾಡಿದಾಗ ಒಂದು ತಿಂಗಳು ಅಂದ್ರೆ ಒಬ್ಬ ಮನುಷ್ಯ ಒಂದು ಕುರಿಗೆ ಒಂದು ತಿಂಗಳಿಗೆ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ, ಅದು ನಂದಲ್ಲ ಅಂತ ದುಡ್ಡು ಖರ್ಚು ಮಾಡ್ದಂಗೆ. ಆಮೇಲೆ ಅದನ್ನ ಒಂದು 6 ತಿಂಗಳು ಮೇಂಟೈನ್ ಮಾಡ್ತೀವಿ. ಒಂದು ಮರಿಗೆ ಇತ್ಲಾಗೆ 8,000 ಇತ್ಲಾಗ ಒಂದು 5-6,000 ರೂಪಾಯಿ ಖರ್ಚಾಗತ್ತೆ. ಅದ್ರ ಮೇಲಿರೋ ಬಂದಿರೋದು ಏನ್ ಮೇಂಟೆನೆನ್ಸ್ ದುಡ್ಡು ಆಗುತ್ತಲ್ಲ ಅದಷ್ಟು ಅವನಿಗೆ ಲಾಭ. ಯಾಕಂದ್ರೆ ಈಗ ಅಲ್ಲಿ ಇಲ್ಲಿ ದುಡ್ಡು ಸುಮ್ನೆ ಹಾಳು ಮಾಡೋ ಬದಲು ಇಲ್ಲಿ ಬಂಡವಾಳ ಹಾಕ್ಬಿಟ್ಟು ಅದರಿಂದ ಒಂದು ಲಾಭ ತಕೊಳ್ಳೋದಿದೆಯಲ್ಲ. ನಮ್ ದುಡ್ಡು ನಮ್ ಕಣ್ಣೆದ್ರಿಗೆ ಇರುತ್ತೆ, ನಮ್ ಕಣ್ಣೆದ್ರಿಗೆ ಎಲ್ಲ ನೋಡ್ತಾ ಇರ್ತೀವಿ, ನಮ್ ಕಣ್ಣೆದ್ರಿಗೆ ಲಾಭ ಆಗುತ್ತೆ. ಆತರ ಮಾಡೋದ್ರಿಂದ ಒಬ್ಬ ರೈತನಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. 6 ತಿಂಗಳು ಒಂದು ಅವರೇಜ್ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅಂತ ಅಂದ್ರೆ, ಅಷ್ಟು ಮೇಲ್ಗಡೆ ಮರಿಗಳು ಇಟ್ಕೊಂಡು ಸಾಕಾಣಿಕೆ ಮಾಡಿದ್ರೆ ಅವನು ಒಬ್ಬ ರೈತ ಏನೇ ಖರ್ಚು ಮಾಡಿರ್ತಾನಲ್ಲ ಅದು ಡಬಲ್ ಖರ್ಚಾಗುತ್ತೆ. ಈಗ ಒಂದು ತಿಂಗಳಿಗೆ 1,000 ರೂಪಾಯಿ ಅಂದ್ರೆ 8 ತಿಂಗಳ ತನಕ ಹೋದ್ರೆ 8,000 ರೂಪಾಯಿ ಒಂದು ಖರ್ಚಾಗುತ್ತೆ. ಅವನ್ ಮರಿ 1 ವರ್ಷದ ತನಕ ಇಟ್ಕೊಂಡು ಮಾರಿದ ಅಂದ್ರು ಅವನಿಗೆ ಲಾಭ ಎಲ್ಲಿ ಸಿಗುತ್ತೆ? ಲಾಭ ಸಿಗಲ್ಲ. 8,000 ರೂಪಾಯಿಗೆ 8,000 ರೂಪಾಯಿ ಖರ್ಚಾಗುತ್ತೆ. ಏನ್ ಅಮ್ಮಮ್ಮ ಅಂದ್ರೆ ಮಿನಿಮಮ್ ಅವನು ಒಳ್ಳೆ ರೇಟಿಗೆ ಬಂತ ಅಂದ್ರೆ ಏನ್ 2,000 ರೂಪಾಯಿ ಸಿಗ್ಬೋದು. ಅವಾಗ ಲಾಭ ಎಲ್ಲಿಂದ ಕಾಣತ್ತೆ ರೈತ? ಲಾಭ ಕಾಣಲ್ಲ. ಅವರೇಜ್ ಅವನು 6 ತಿಂಗಳೊಳಗೆ ಮರಿ ಮಾರ್ದ, ಅಷ್ಟರೊಳಗೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಮರಿ ಮಾರ್ದ ಅಂದ್ರೆ ಒಂದು ಅವರೇಜ್ ಒಂದು 18,000 ತನಕ ಸಿಗ್ಬೋದು. ಅವರೇಜ್ 16,000-18,000 ತನಕ. ಇದ್ರೆಲ್ಲರ ಜೊತೆಗೆ ಮಾರ್ಕೆಟಿಂಗ್ ಬಹಳ ಮುಖ್ಯವಾಗುತ್ತೆ. ತಾವು ಮಾಡಿರ್ತಕ್ಕಂಥದ್ದು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಸರ್? ಮಾರ್ಕೆಟಿಂಗ್ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಪಬ್ಲಿಸಿಟಿ ಆಗಿರುತ್ತೆ. ಈಗ ನಾವು ಫಸ್ಟ್ ಗೆ ಮಾಡಿದಾಗ ಬಹಳ ಕಷ್ಟಪಟ್ವಿ. ಈಗ ಸೇಲ್ ಮಾಡೋದಾಗ್ಲಿ ಅದಾಗ್ಲಿ ಮಾರ್ಕೆಟಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಬಾಯಿಗೆ ಬಂದಂಗೆ ಕೇಳ್ತಿದ್ರು, ಆಮೇಲೆ ಈ ದಲ್ಲಾಳಿ ಮುಖಾಂತರ ಅವ್ರ ಇವ್ರದ್ದು ಬಹಳ ನಾಟಕಗಳು ಆಗದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪಬ್ಲಿಸಿಟಿ ಆಗಿದೆ. ಇಂತಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಕುರಿ ಇರುತ್ತೆ, ಅಲ್ಲಿ ಹೋದ್ರೆ ನಮಗೆ ಒಳ್ಳೆ ಕುರಿ ಸಿಗುತ್ತೆ, ಯಾವುದೇ ರೀತಿ ದೋಖ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೈರೆಕ್ಟ್ ಯಾರು ಬೇಕೋ, ರೈತರಾಗ್ಲಿ ಶ್ರೀಮಂತರಾಗ್ಲಿ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಆಗ್ಲಿ ಯಾರೇ ಆದ್ರೂ ಅವ್ರಿಗೆ ಇಂತಲ್ಲಿ ಒಳ್ಳೆ ಕುರಿ ಸಿಗುತ್ತೆ, ನಾವು ಹೋದ್ರೆ ನನಗೆ ಯಾರು ದಲ್ಲಾಳಿ ಇಲ್ಲ, ಒಳ್ಳೆ ಮುಖಾಂತರ ನನಗೆ ಡೈರೆಕ್ಟ್ ಆಗಿ ವ್ಯಾಪಾರ ಮಾಡ್ಕೋಬಹುದು ಅನ್ನೋ ಕಾರಣ ಒಂದಿರುತ್ತೆ. ಅವಾಗ ಏನಾಗುತ್ತೆ, ಅವರು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರೇ ಫೋನ್ ಮಾಡ್ತಾರೆ, ಇಂತಲ್ಲಿ ಮರಿ ಇದೆಯಲ್ಲ ಇದೆಯಾ ನಿಮ್ಮ ಹತ್ರ ಅಂತ ಫೋನ್ ಮಾಡಿ ಕೇಳ್ತಾರೆ, ಬರ್ತಾರೆ. ಆಮೇಲೆ ನಾವೇನ್ ಮಾಡ್ತೀವಿ, ಲೈವ್ ವೇಟ್ ಬೇಕಂದ್ರೆ ಲೈವ್ ವೇಟ್ ಕೊಡ್ತೀವಿ. 400 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ, 400-450 ತನಕ ಲೈವ್ ವೇಟ್ ಕೊಡ್ತೀವಿ. ಇನ್ನು ಬಹಳ ಬಡವರಿದ್ರೆ 10-20 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ, ಆತರನು ಮಾಡ್ತಿದ್ವಿ. ಆಮೇಲೆ ಹಂಗೆ ಜೀವಂತ ಕುರಿ ಹಿಂಗೆ ಗುತ್ತಿಗೆ ಲೆಕ್ಕ ಮಾತಾಡ್ತೀವಿ ಅಂದ್ರೆ ಗುತ್ತಿಗೆ ಲೆಕ್ಕನು ಕೊಡ್ತಾ ಇದೀವಿ. ಆಮೇಲೆ ಮೀಟ್ ಪರ್ಪಸ್ ಬೇಕಂದ್ರೆ ಮೀಟ್ ರೆಡಿ ಮಾಡಿ ಅದನ್ನು ಕೊಡ್ತೀವಿ, ರೆಡಿ ಮಟನ್ ಬೇಕಂದ್ರೆ ಮಟನ್ ರೆಡಿ ಮಾಡ್ಕೊಡ್ತೀವಿ. ಆತರ ಯಾವ್ದು ಯಾವ ರೀತಿ ಒಬ್ಬ ಕಸ್ಟಮರ್ ಅವನಿಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆತರ ನಾವು ಮಾಡಕ್ ರೆಡಿ. ಆತರ ಮಾಡೋದ್ರಿಂದ ಜನಕ್ಕೆ ಏನಾಗುತ್ತೆ, ಒಂದ್ ಖುಷಿ ಆಗುತ್ತೆ, ನಾ ಇಂತಲ್ಲಿ ಹೋದ್ರೆ ನಮಗೆ ಹೆಂಗಾದ್ರೂ ಒಟ್ಟು ನಮಗೆ ಒಳ್ಳೆ ರೀತಿಯಿಂದ ಸಿಗುತ್ತೆ. ಈಗ ಬೇರೆ ಏನ್ ಮಾಡ್ತಾರೆ, ಕೆಲವು ಮಾರ್ಕೆಟಿಗೆ ಹೋಗಿ ಮರಿ ತಗೊಂಡು ಹೋಗ್ತಾರೆ, ಅವ್ರಿಗೆ ಮಾಡಕ್ ಬರಲ್ಲ, ಅವ್ರಿಗೆ ಕ್ಲೀನ್ ಮಾಡಕ್ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರಿಗೆ ಇವ್ರಿಗೆ ಕರಿಬೇಕಾಗತ್ತೆ. ಅದ್ರ ಬದಲು ಇಲ್ಲೇನ್ ಮಾಡ್ತಾರೆ, ಅಣ್ಣ ನಮಗೆ ಹಿಂಗ್ ಬರಲ್ಲ ಈ ತರ ಮಾಡ್ಕೊಡ್ರಿ ಅಂತ ಹೇಳಿದಾಗ ನಾವ್ ಅದ್ರದ್ದು ಏನ್ ಚಾರ್ಜಸ್ ಇದೆ ಅದನ್ನ ಚಾರ್ಜಸ್ ಮಾಡ್ತೀವಿ, ಅದನ್ನ ಇಲ್ಲೇ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ. ಆತರ ಈ ಲೈವ್ ರೇಟ್ ಅಂತ ಹೇಳಿದ್ರಿ, ಮಟನ್ ರೇಟ್ ಏನ್ ವ್ಯತ್ಯಾಸಗಳು ತಮಗೆ ಅದರಲ್ಲಿರ್ತಕ್ಕಂತ ಲಾಭದ ಬಗ್ಗೆ? ಸರ್, ಲೈವ್ ರೇಟಿಗೂ ಮಟನ್ ರೇಟಿಗೂ ಸೇಮ್ ಅವರೇಜ್ ಆಗತ್ತೆ. ಈಗೆಲ್ಲ ಮಟನ್ ಹೆಂಗಿದೆ ಅಂದ್ರೆ 700 ರೂಪಾಯಿ ಕೆಜಿ ಮಟನ್ ಇದೆ. ನಾವು 400-450 ರೂಪಾಯಿ ಟಾರ್ಗೆಟ್ ಕೊಡ್ತೀವಿ ಲೈವ್ ರೇಟ್. ಒಬ್ಬ ಮನುಷ್ಯ ಒಂದು ಕುರಿಗೆ ಮಿನಿಮಮ್ ಅಂದ್ರು 10 ಕೆಜಿ ಕುರಿಗೆ 3.5 ಕೆಜಿ ವೇಸ್ಟ್ ಆಗುತ್ತೆ. ಒಂದು 40 ಕೆಜಿ ಕುರಿ ಬಂದ್ರೆ ಅಲ್ಲಿಗೆ 3.5 ಕೆಜಿ 12 ಇತ್ಲಾಗ ಒಂದು 1/2 ಕೆಜಿ ಅದನ್ನ ಲೆಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಮಟನ್ಗೂ ಇಲ್ಲಿ ನಾವು ಕೊಟ್ಟಿರೋ ರೇಟಿಗೂ ಕರೆಕ್ಟ್ ಆಗಿ 650-700 ರೂಪಾಯಿ ಕೆಜಿ ಲೈವ್ ವೇಟ್ ಬೀಳುತ್ತೆ. ಜೊತೆಗೆ ತಾವು ಒಂದು ಕುರಿನ ಸಾಕ್ತಿರಲ್ಲ, ಎಷ್ಟು ವೆಯ್ಟ್ ಆಗತ್ತನಕ ತಾವು ನೋಡೋದು ಒಂದು ಅವರೇಜು? ಸರ್, ನಮ್ದು ಒಂದೊಂದು ಕುರಿ 100 ಕೆಜಿ ತನಕನೂ ಬರುತ್ತೆ, ಒಂದೊಂದು ಕೆಜಿ 60 ಕೆಜಿ ತನಕನೂ ಬರುತ್ತೆ. ಅಂದ್ರೆ ಏಜ್ ಡಿಫ್ರೆನ್ಸ್, ಆಮೇಲೆ ಅವು ತಿನ್ನೋ ಆಹಾರ ಪದ್ಧತಿ ಇದೆಯಲ್ಲ, ಒಬ್ಬ ಮನುಷ್ಯ ದಪ್ಪನೂ ಆಗ್ತಾನೆ, ಒಬ್ಬ ಮನುಷ್ಯ ಎಷ್ಟೇ ತಿಂದ್ರೂ ತೆಳ್ಳಗೆ ಇರ್ತಾನೆ. ಆತರ ಅವು ಯಾತರ ಪ್ರೋತ್ಸಾಹ ಕೊಡ್ತವೆ ನಮಗೆ, ಆತರ ಅವು ಡೆವಲಪ್ಮೆಂಟ್ ಆಗ್ತವೆ. ಆತರ ನಾವೇನ್ ಮಾಡ್ತೀವಿ, ಯಾವ್ದು ಸೈಜಿಗೆ ಬಂದಿರ್ತಾವ ಅಂತ ಮರಿಗಳನ್ನ ಕೊಟ್ಬಿಡ್ತೀವಿ. ಸೈಜಿಗೆ ಬಲ್ದೇ ಇರೋಂತ ಮರಿಗಳನ್ನ ಹಂಗೆ ಮತ್ತೆ 1 ತಿಂಗಳು ವೇಟ್ ಮಾಡ್ತೀವಿ. ಜೊತೆಗೆ ಮೀನು ಅಂತ ಹೇಳಿದ್ರಿ, ಅದನ್ನ ಎಲ್ಲಿ ಮಾಡ್ತಾ ಇದ್ದೀರಾ? ಸರ್, ಮೀನು ನಮ್ಮ ಮನೆ ಪಕ್ಕದಲ್ಲೇ ಒಂದು ಕೆರೆ ಇದೆ, ಆ ಕೆರೆ ಒಳಗೆ ಮೀನ್ ಸಾಕಾಣಿಕೆ ಮಾಡ್ತಾ ಇದೀವಿ. ಅದೆಲ್ಲ ವರ್ಷಕ್ಕೆ ಒಂದು ಬೀಡ್ ತೆಗಿತೀವಿ. ವರ್ಷಕ್ಕೆ ಈಗ ಮರಿ ಬಿಡೋದಾದ್ರೆ ಅದು ಒಂದು 1 ಎಕರೆ ಕೆರೆ ಇದೆ. ಅದು ಕೆರೆ ಇರೋದ್ರಿಂದ ನಮ್ದೇ ನೀರು, ಬೋರ್ ನೀರ್ ಇದೆ, ಬೋರ್ ನೀರ್ ಅದಕ್ಕೆ ಡಂಪ್ ಮಾಡ್ತೀವಿ, ಮೀನ್ ಸಾಕಾಣಿಕೆ ಮಾಡ್ತೀವಿ. ನಮಗೆ ನೀರ್ ಬೇಕಾದಾಗ ಅದರಿಂದ ತಗೊಂತೀವಿ. ಅದು ಸೈಡ್, ಅದು ಮೊದ್ಲಿಂದ ನಮ್ಮ ಅಪ್ಪಾಜಿ ಕಾಲದಿಂದನೂ ಅದನ್ನ ಮಾಡ್ಕೊಂತ ಬಂದಿದ್ರು, ಈಗ ಅದನ್ನ ಹಂಗೆ ಮೇಂಟೈನ್ ಮಾಡ್ತಾನೆ ಇದೀವಿ. ಈ ಸ್ಪಾನ್ ಎಲ್ಲ ಯಾವ್ದು, ಎಲ್ಲಿಂದ ತರ್ತೀರಿ, ಯಾವ್ಯಾವ ಮೀನುಗಳನ್ನ ತಾವು ಬಿಟ್ಟಿರ್ತಾರೆ? ಸರ್, ಇದೆಲ್ಲ ಸ್ಪಾನು ಸಣ್ಣ ಸ್ಪಾನ್ ಇದ್ದಿದ್ದು ಬಿ ಆರ್ ಪಿ ಇಂದ ಬರುತ್ತೆ. ಅದನ್ನ ನಾವೆಲ್ಲ ಸ್ಪಾನ್ ತರಲ್ಲ, ನಮಗೆ ಸ್ಪಾನ್ ತಂದ್ರೆ ನಮಗೆ ಗೀಟಲ್ಲ ಅನ್ನೋ ಕಾರಣಕ್ಕೆ ಈಗ ಬೇರೆಯವರು ಸ್ಪಾನ್ ತಗೊಬಂದು 28-30 ದಿವಸ ಆಗಿರುತ್ತೆ. ಅದನ್ನ ಅವರು ಫೀಡ್ ಹಾಕಿ ಮೇಂಟೈನ್ ಮಾಡಿರ್ತಾರೆ. ಅಂತಲ್ಲಿ ಹೋಗಿ ನಾವು ಇಂತ ಮರಿ ಇದೆಯಾ ಅಂತ ಫೋನ್ ಮಾಡಿ ಕೇಳ್ತೀವಿ. ಹ್ಮ್ ಸರ್, ಮರಿ ಇದೆ, ಬನ್ನಿ ತಗೊಂಡೋಗಿ ಅಂತಾರೆ. ಈಗ ಏನ್ ಗೌರ್ಮೆಂಟ್ ರೇಟ್ ಇದೆಯೋ ಆ ಲೆಕ್ಕದೊಳಗೆ ಕೊಡ್ತಾ ಇದಾರೆ ಮರಿನ. ಈಗೆಲ್ಲ ಈಗ ರನ್ನಿಂಗ್ ಇದೆ, ಮರಿ ಸ್ಪಾನ್ ಎಲ್ಲ ರೆಡಿ ಆಗ್ತಾ ಇದೆ. ನಾನು ಈಗಾಗಲೇ ತಂದ್ಬಿಟ್ಟು 1 ತಿಂಗಳಾಯ್ತು. ಅಂದ್ರೆ ಯಾವ್ದು ಅಂದ್ರೆ, ಒಂದು ಕೆರೆಗೆ ಎಲ್ಲಾ ಜಾತಿ ಮೀನ್ ಬಿಟ್ರೆ ಮೇಲ್ ತಿನ್ನೋದು, ಕೆಳಗ್ ತಿನ್ನೋದು, ಮಧ್ಯಾಂತರ ತಿನ್ನೋದು, ಮೂರ್ ತರ ಜಾತಿ ಇದೆ. ಮೂರ್ ತರ ಜಾತಿ ಒಳಗೆ ಆಹಾರಗಳು ಮೇಂಟೈನ್ ಮಾಡ್ಕೊಂಡು ತಿಂದ್ಬಿಟ್ರೆ ಒಂದ್ ವರ್ಷಕ್ಕೆ ಅವರೇಜ್ ಬರುತ್ತೆ, 1-1.5 ಕೆಜಿ ಅವರೇಜ್ ಬರುತ್ತೆ ಮೀನು. ಅದರಿಂದ ಒಂದ್ ಸ್ವಲ್ಪ ಲಾಭ. ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡೋದು, ಇಲ್ಲಿಗೆ ಬರ್ತಾರ? ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಇಲ್ಲಿ ಬೇಕಾದವರು ನಮಗೆ ಬಂದು ಫೋನ್ ಮಾಡ್ತಾರೆ, ನಮಗೆ ಇಷ್ಟ ಕೆಜಿ ಬೇಕು ಅಂತ ಆರ್ಡರ್ ಹೇಳ್ತಾರೆ. ಆರ್ಡರ್ ಇದ್ರೆ ನಾವೇ ಎಲ್ಲ ಬಲೆ ಗಿಲೆ ಎಲ್ಲ ಹಾಕಿ ನಾವೇ ರೆಡಿ ಮಾಡ್ಕೊಡ್ತೀವಿ. ಈಗ ಅಕಸ್ಮಾತ್ ಗಿರಾಕಿ ಬರ್ಲಿಲ್ಲ, ಮೀನು ತೆಗಿಬೇಕು, ಖಾಲಿ ಮಾಡ್ಬೇಕು ಅನ್ನೋ ಪಕ್ಷದಲ್ಲಿ ಮಾರ್ಕೆಟ್ ನವರಿಗೆ ಫೋನ್ ಮಾಡ್ತೀವಿ, ಹೋಲ್ಸೇಲ್ ರೇಟಿಗೆ ಏನಿದೆ ನಾವೇ ಹಿಡಿದು ಕೊಡ್ತೀವಿ, ಅವ್ರು ತಗೊಂಡು ಹೋಗ್ತಾರೆ. ಈ ಕೆರೆಗೆ ಏನೇನು ಫುಡ್ ಕೊಡ್ತೀರ? ಸರ್, ನಾವು ಕೆರೆಗೆ ಏನಂದ್ರೆ ಮಾಮೂಲಿ ಫಿಶ್ ಫೀಡ್ ಅಂತ ಬರುತ್ತೆ, ಅದೊಂದು ಕೊಡ್ತೀವಿ. ಅದು ಬಿಟ್ರೆ ಮೇನ್ ಇನ್ಗ್ರೀಡಿಯಂಟ್ ಅಂದ್ರೆ ತೌಡು, ಭತ್ತದ ಹೊಟ್ಟು ಬರುತ್ತಲ್ಲ ಭತ್ತದ ತೌಡು, ಅದೊಂದು ಕೊಡ್ತೀವಿ. ಆಮೇಲೆ ಸಗಣಿ, ಅದಿಷ್ಟು ಮೂರು ಮಿಕ್ಸ್ ಮಾಡಿಬಿಟ್ಟು ಒಂದ್ ದಿವಸ ಕೊಳಿಸ್ಬಿಟ್ಟು ಮಾರನೇ ದಿವಸ ಒಗಿತೀವಿ, ಉಂಡೆ ಉಂಡೆ ಉಂಡೆ ಮಾಡ್ಬಿಟ್ಟು ಹಾಕ್ತೀವಿ. ಅದರಿಂದ ಮೀನಿಗೆ ಆಹಾರನೂ ಸಿಗುತ್ತೆ, ಆಮೇಲೆ ಪ್ಲಾಂಟಾನ್ ಅಂತ ಒಂದು ಉತ್ಪತ್ತಿ ಆಗುತ್ತೆ ನೀರೊಳಗೆ, ಅದು ಉತ್ಪತ್ತಿ ಆಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಈ ಸಗಣಿಯಿಂದ. ಆಮೇಲೆ ಶೇಂಗಾ ಹಿಂಡಿ ಕೊಡ್ತೀವಿ, ಶೇಂಗಾ ಹಿಂಡಿ ನೆನ್ಸ್ಬಿಟ್ಟು ನೀರಿಗೆ ಚೆಲ್ತೀವಿ, ಅದೆಲ್ಲದನ್ನು ಮಾಡ್ತೀವಿ. ಕೆರೆಗೆ ಸುತ್ತ ಬಲೆ ಗಿಲೆ ಹಾಕಿದ್ರೆ? ಇಲ್ಲ ಸರ್, ಆತರ ಏನಿಲ್ಲ, ಯಾಕೆಂದ್ರೆ ದೊಡ್ಡ ಕೆರೆ ಆಗಿರೋದ್ರಿಂದ ಬಲೆ ಹಾಕಲು ಮೇಂಟೈನ್ ಆಗಲ್ಲ. ಏನೇ ಮೇಂಟೈನ್ ಆದ್ರೂ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಬಲೆ ಹಾಕೋದ್ರಿಂದ, ಅದಕ್ಕೋಸ್ಕರ ನಾವೇನು ಹಾಕಲ್ಲ. ಒಟ್ಟಾರೆಯಾಗಿ ತಮ್ಮ ಒಂದು ಖರ್ಚು ಮತ್ತೆ ಆದಾಯದ ಬಗ್ಗೆ ಹೇಳಿದ್ರೆ ಒಟ್ಟಾರೆಯಾಗಿ ಏನ್ ಹೇಳ್ತೀರಿ? ಸರ್, ಅದೇ ಕಷ್ಟಪಟ್ರೆ ಪ್ರತಿಫಲ ಅಂತ, ಏನೇ ಒಂದು ಕಷ್ಟಪಟ್ರು ಅದ್ರೊಳಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಏನೋ ಒಂದ್ ವರ್ಷ ಲಾಸ್ ಆಗ್ಬೋದು, ಒಂದ್ ವರ್ಷ ಲಾಭ ಆಗ್ಬೋದು, ಹಂಗಂತ ಹೇಳಿ ಲಾಭ ಬಂದಾಗ ಹಿಗ್ಗೋದು, ಲಾಸ್ ಆದಾಗ ಕುಗ್ಗೋದು ಆತರ ಮಾಡಬಾರ್ದು. ರೈತರದು ಹಣ ಬರನೆ ಹೆಂಗೆ, ಒಂದ್ ವರ್ಷ ಒಳ್ಳೆ ಲಾಭ ಸಿಕ್ತು ಅಂತಂದು ಫುಲ್ ಖುಷಿಯಾಗಿದ್ದು ಬಿಡೋದು, ಇನ್ನೊಂದ್ ವರ್ಷ ಲಾಸ್ ಆಯ್ತು ಅಂತಿದ್ದಂಗೆ ಅಯ್ಯೋ ನನಗೆ ಲಾಸ್ ಆಗ್ಬಿಡ್ತು ಲಾಸ್ ಆಗ್ಬಿಡ್ತು ಅಂತ ಕೊರಗಬಾರ್ದು ಯಾವ್ದೇ ಒಬ್ಬ ಮನುಷ್ಯ ಆಗ್ಲಿ. ಏನೇ ಆದ್ರೂ ನಾನ್ ಜಯಿಸ್ತೀನಿ, ಕೃಷಿ ಒಳಗೆ ನಾನ್ ಜಯಿಸ್ತೀನಿ ಅನ್ನೋದು ಒಂದ್ ಛಲ ಇರ್ಬೇಕು. ಅದನ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಲಾಭ ಸಿಕ್ಕೇ ಸಿಗುತ್ತೆ. ಸರ್, ತಾವು ಒಬ್ಬ ಪದವೀಧರರು, ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬೇರೆ ಪಟ್ಟಣದ ಕಡೆ ಮುಖ ಮಾಡ್ತಾರೆ, ತಾವು ಕೃಷಿನೇ ಮಾಡಿ ಅದರಲ್ಲೇ ಸ್ವಲ್ಪ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಮುಖಾಂತರವಾಗಿ ಉಳಿದಂತ ಯುವ ಕೃಷಿಕರಿಗೆ, ಈಗೆಲ್ಲ ಅಡಿಕೆ ಜಾಸ್ತಿ ಬೆಳೆದ್ರಿಂದ ಅಡಿಕೆನೆ ಸಾಕು ಅಂತ ಎಷ್ಟೋ ಜನ ಸುಮ್ಮನೆ ಆಗ್ಬಿಡ್ತಾರೆ, ವರ್ಷದ ಒಂದ್ ಬೆಳೆ ಆರಾಮಾಗಿ ಓಡಾಡಬಹುದು ಅಂತ, ತಾವು ತಮ್ಮಲ್ಲಿ ಇರ್ತಕ್ಕಂತ ಜಮೀನಿನ ಜೊತೆಗೆ ಇವೆಲ್ಲ ವಿವಿಧ ಕೃಷಿಗಳನ್ನ ಮಾಡ್ತಾ ಇದೀರಿ ತಾವು, ಅದ್ರ ಕುರಿತಾಗಿ ಉಳಿದಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಕಾರ್ಯಕ್ರಮದಲ್ಲಿ? ಅದೇ ಸರ್, ಅಪ್ಪ ಹಾಕಿದ ಆಲದ ಮರ ಅಂತ ಅಂದು ಒಂದೇ ಮೇಂಟೈನ್ ಮಾಡಿದ್ರೆ ರೋಗಗಳು ಜಾಸ್ತಿ ಮನುಷ್ಯನಿಗೆ. ಈಗ ಕುತ್ಕೊಂಡ್ ತಿಂದ್ರೆ ರೋಗ ಜಾಸ್ತಿ, ದುಡ್ದು ತಿಂದ್ರೆ ರೋಗ ಬರಲ್ಲ. ಅವನು ಕಷ್ಟಪಟ್ಟಿದ್ದಕ್ಕೆ ಎಲ್ಲದೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದೇ ತರನೇ ಈಗ ಅಡಿಕೆ ಒಂದೇ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅಡಿಕೆ ಅಪ್ಪ ಹಾಕಿದ ಆಲದ ಮರ ಅಂತಂದು ಆತರ ಮೇಂಟೈನ್ ಮಾಡೋದಾಗತ್ತೆ. ಈಗ ಅವ್ರು ಏನು ಅಡಿಕೆ ಹಾಕಿದ್ದಾರೆ, ವರ್ಷಕ್ಕೊಂದ್ಸತಿ ಕೊಯ್ಲು ಬರುತ್ತೆ, ನಾವು ಕೊಯ್ಲು ಮಾಡ್ಕೊಂತೀವಿ, ದುಡ್ಡು ಬರ್ತೈತೆ, ಬ್ಯಾಂಕ್ನಾಗ ಇಟ್ಕೊಂತೀವಿ, ಇಲ್ಲ ಒಂದು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದು ಆರಾಮಾಗಿರ್ತೀವಿ. ಆತರ ಮಾಡಿದಾಗ ವರ್ಷಕ್ಕೆ ಒಂದೇ ಸತಿ ದುಡಿಮೆ ಆಗುತ್ತೆ. ಇದು ಹಂಗಲ್ಲ, ಯಾವುದೇ ರೈತರಿಗಾಗ್ಲಿ ಎಲ್ಲಾ ತರ ಇದ್ದಾಗೂ ಅಡಿಕೆಯಿಂದ ಒಂದ್ ಸತಿ ದುಡ್ಡು ಬರುತ್ತಾ, ಇಲ್ಲ ಕೋಳಿಯಿಂದ ಬರುತ್ತೆ, ಇಲ್ಲ ಆಕಳಿಂದ ಒಂದ್ ಬರುತ್ತೆ, ಇಲ್ಲ ಕುರಿಯಿಂದ ಒಂದ್ ಬರುತ್ತೆ, ಇಲ್ಲ ಮೀನಿಂದ ಒಂದ್ ಬರುತ್ತೆ. ಎಲ್ಲಾ ರೀತಿಯಿಂದ ದುಡ್ಡು ಆಡ್ತಾ ಇದ್ದಾಗ ಅವಾಗ ರೈತನಿಗೆ ಏನೇ ಒಂದ್ ಕಷ್ಟಪಟ್ರು ಒಂದ್ರೊಳಗ್ ಲಾಸ್ ಆದ್ರೂ ಒಂದ್ರೊಳಗ್ ಲಾಭ ಆಗುತ್ತೆ. ಆ ಮುಖಾಂತರ ಎಲ್ಲಾ ರೀತಿಯಿಂದನೂ ಮಾಡ್ಕೊಂಡ ಒಬ್ಬ ರೈತ ಅಂದ್ರೆ ಒಂದೇ ಪರ್ಪಸ್ ಆಗಿರಬಾರ್ದು. ಈಗ